ಸರ್ಕಾರಿ ಕ್ಲಿನಿಕ್ 11 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಲಾಗುವುದು. ತಾಲೂಕು ಮಟ್ಟದ ತುರ್ತು ತಜ್ಞ ವೈದ್ಯಕೀಯ ಸೇವೆ ನೀಡಲು ಆಯಾ ಜಿಲ್ಲೆಗಳ ವೈದ್ಯಕೀಯ ಮಹಾವಿದ್ಯಾಲಯಗಳ ನುರಿತ ಹಾಗೂ ತಜ್ಞ ವೈದ್ಯರ ಸೇವೆಯನ್ನು ಟೆಲಿಮೆಡಿಸಿನ್ ಯೋಜನೆ ಮುಖಾಂತರ ಮೂಲಕ ಒದಗಿಸಲಾಗುವುದು. ಹಾವೇರಿ ಜಿಲ್ಲೆಯ ಶಿಗ್ಗಾಂವ ತಾಲೂಕಿನಲ್ಲಿ ಸಾರ್ವಜನಿಕ ಆಸ್ಪತ್ರೆ 250 ಸಾಮರ್ಥ್ಯಕ್ಕೆ ಮೇಲಿಗೆ ಏರಿಸಲು ಉದ್ದೇಶಿಸಲಾಗಿದೆ. ರಾಜ್ಯದ ಬಡತನ ರೇಖೆ ಕೆಳಗಿರುವ ಹಿರಿಯ ನಾಗರಿಕರ ಕಣ್ಣಿನ ಸಂರಕ್ಷಣೆಗಾಗಿ ರಾಷ್ಟೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಉಚಿತ ನೇತ್ರ ತಪಾಸಣೆ ಮಾಡಿ ಅಗತ್ಯವಿದ್ದಲ್ಲಿ ಶಸ್ತ್ರಚಿಕಿತ್ಸೆ ಹಾಗೂ ಕನ್ನಡಕ ವಿತರಣೆ ಕ್ರಮ ಕೈಗೊಳ್ಳಬಹುದು. ಸವಣೂರಿನಲ್ಲಿ ಹೊಸ ಆಯುರ್ವೇದ ಕಾಲೇಜು ಆರಂಭಿಸುವುದಾಗಿ ಮುಖ್ಯಮಂತ್ರಿ ಹೇಳಿದರು. ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ನೀಟ್ ಪರೀಕ್ಷೆಗೆ ತರಬೇತಿ ಸೌಲಭ್ಯ ಕಲ್ಪಿಸಲಾಗುವುದು. ಸರ್ಕಾರಿ ಕೋಟಾದಡಿ ಹಾಗೂ ಖಾಸಗಿಯ ವೈದ್ಯಕೀಯ ಕಾಲೇಜಿಗೆ ಪ್ರವೇಶ ಪಡೆಯುವ ಬಡ ವಿದ್ಯಾರ್ಥಿಗಳಿಗೆ ಬ್ಯಾಂಕ್ಗಳಿಂದ ಶೈಕ್ಷಣಿಕ ಸಾಲ ಒದಗಿಸಲು ನೆರವು ಕಲ್ಪಿಸಲಾಗುವುದು ಎಂದರು. ಕಟ್ಟಡ ಕಾರ್ಮಿಕರಿಗಾಗಿ 100 ಹೈಟೆಕ್ ಸಂಚಾರಿ ಕ್ಲಿನಿಕ್ ಪ್ರಾರಂಭ ಮಾಡಲಾಗುವುದು. ಕಟ್ಟಡ ಕಾರ್ಮಿಕರಿಗೆ ರಿಯಾಯಿತಿ ಬಸ್ಪಾಸ್ ಯೋಜನೆಯನ್ನು ರಾಜ್ಯಾದ್ಯಂತ ವಿಸ್ತರಣೆ ಮಾಡಲಾಗುವುದು. ಕೇಂದ್ರ ಸರ್ಕಾರದ ನೆರವಿನೊಂದಿಗೆ ಹುಬ್ಬಳ್ಳಿ ಮತ್ತು ದಾವಣಗೆರೆಯಲ್ಲಿ ಕಾರ್ಮಿಕರ ರಾಜ್ಯ ವಿಮಾ ಆಸ್ಪತ್ರೆಗಳ ಹಾಸಿಗೆಗಳ ಸಾಮರ್ಥ್ಯವನ್ನು 100ಕ್ಕೆ ಹೆಚ್ಚಿಸಲಾಗುವುದು. ಇದರ ಜೊತೆಗೆ 19 ಹೊಸ ಚಿಕಿತ್ಸಾಲಯಗಳನ್ನು ಪ್ರಾರಂಭ ಮಾಡಲಾಗುವುದು. ರಾಜ್ಯದಲ್ಲಿ 5 ಲಕ್ಷ ಮನೆಗಳನ್ನು ನಿರ್ಮಿಸುವ ಗುರಿ ಹೊಂದಲಾಗಿದ್ದು ಈ ಉದ್ದೇಶಕ್ಕಾಗಿ 6,612 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗುವುದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದವರು, ಮೀನುಗಾರರು ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಆದ್ಯತೆ ನೀಡುವುದಾಗಿ ಮುಖ್ಯಮಂತ್ರಿ ಬಜೆಟ್ ಭಾಷಣದಲ್ಲಿ ಪ್ರಸ್ತಾಪಿಸಿದ್ದಾರೆ. ಯುವಕರು, ಮಹಿಳೆಯರಿಗೆ, ವಿಶೇಷವಾಗಿ ದುರ್ಬಲ ವರ್ಗದವರಿಗೆ ಉದ್ಯೋಗ ಒದಗಿಸುವುದು ಸರ್ಕಾರದ ಆದ್ಯತೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ 2022-23 ವರ್ಷವನ್ನು ಜೀವನೋಪಾಯ ವರ್ಷ ಎಂದು ಆಚರಿಸಲಾಗುವುದು. ಈ ಅಭಿಯಾನದಡಿ ಒಟ್ಟು 1,100 ಕೋಟಿ ರೂಪಾಯಿ ಕ್ರಿಯಾ ಯೋಜನೆಯನ್ನು ಸಿದ್ದಪಡಿಸಲಾಗುವುದು. ಪ್ರಸಕ್ತ ಸಾಲಿನಲ್ಲಿ 2,50,000 ವಿದ್ಯಾರ್ಥಿಗಳಿಗೆ ಕೌಶಲ್ಯ ತರಬೇತಿ ನೀಡುವ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಜೆಟ್ ಭಾಷಣದಲ್ಲಿ ಹೇಳಿದರು. ರಾಜ್ಯ ಬಜೆಟ್ನಲ್ಲಿ ವಿವಿಧ ವಲಯಗಳಿಗೆ ಒದಗಿಸಿದ ಅನುದಾನದ ವಿವರ ಈ ರೀತಿ ಇದೆ. ಕೃಷಿ ಮತ್ತು ಪೂರಕ ಚಟುವಟಿಕೆಗಳಿಗೆ 33,700 ಕೋಟಿ ರೂಪಾಯಿ, ಸರ್ವೋದಯ ಮತ್ತು ಕ್ಷೇಮಾಭಿವೃದ್ದಿಗೆ 68,479 ಕೋಟಿ ರೂಪಾಯಿ, ಆರ್ಥಿಕ ಅಭಿವೃದ್ದಿಗೆ ಉತ್ತೇಜನ 55,657 ಕೋಟಿ ರೂಪಾಯಿ, ಬೆಂಗಳೂರು ಸಮಗ್ರ ಅಭಿವೃದ್ದಿಗಾಗಿ 8,409 ಕೋಟಿ ರೂಪಾಯಿ, ಸಂಸ್ಕೃತಿ ಪರಂಪರೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಗೆ 3,102 ಕೋಟಿ ರೂಪಾಯಿ, ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಸೇವೆಗೆ 56,710 ಕೋಟಿ ರೂಪಾಯಿ, ಮಹಿಳಾ ಸಬಲೀಕರಣ ಕ್ಷೇಮಾಭಿವೃದ್ದಿಗೆ 43,188 ಕೋಟಿ ರೂಪಾಯಿ, ಮಕ್ಕಳ ಅಭ್ಯುದಯಕ್ಕಾಗಿ 40,944 ಕೋಟಿ ರೂಪಾಯಿ, ಎಸ್ಸಿ ಎಸ್ಪಿ ಟಿಎಸ್ಪಿಗೆ 28,234 ಕೋಟಿ ರೂಪಾಯಿ, ಆರೋಗ್ಯ ಶಿಕ್ಷಣ ಕೌಶಲ್ಯಾಭಿವೃದ್ದಿ ಮತ್ತು ಇತರೆ ಜನಕಲ್ಯಾಣ ಕಾರ್ಯಕ್ರಮಗಳಿಗೆ 6,329 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಒದಗಿಸಲಾಗಿದೆ. ರಾಜ್ಯ ಬಜೆಟ್ ಪ್ರಗತಿಗೆ ಪೂರಕವಾಗಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೋವಿಡ್ನಿಂದಾಗಿ ಹಳಿ ತಪ್ಪಿದ ಆರ್ಥಿಕ ಪರಿಸ್ಥಿತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯಲು ಮತ್ತು ಬಡವರು, ನೇಕಾರರು, ಕೃಷಿ ಕಾರ್ಮಿಕರು, ಮಹಿಳೆಯರು ಹಾಗೂ ಸಮಾಜದ ದುರ್ಬಲ ವರ್ಗಗಳ ಹಿತ ಕಾಪಾಡಲು ಬಜೆಟ್ ಪೂರಕವಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ ಅಭಿವೃದ್ದಿಗೆ ಪೂರಕವಾಗುವ ಅಂಶಗಳು ಬಜೆಟ್ನಲ್ಲಿ ಪ್ರಸ್ತಾಪವಾಗಿಲ್ಲ ಎಂದು ವಿರೋಧ ಪಕ್ಷಗಳ ನಾಯಕ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿ, ಜಿಎಸ್ಟಿ ಪರಿಹಾರ ದೊರಕದಿದ್ದರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುಂಠಿತವಾಗಲಿದೆ ಎಂದು ಹೇಳಿದ್ದಾರೆ. ಸರ್ಕಾರ ಹಾಗೂ ಸಮಾಜ ಕೊಟ್ಟಿರುವ ಅವಕಾಶಗಳನ್ನು ಬಳಸಿಕೊಂಡು ಮಹಿಳೆಯರು ಸಬಲರಾಗಬೇಕು ಎಂದು ಪ್ರಾಧ್ಯಾಪಕಿ ಮತ್ತು ಲೇಖಕಿ ಡಾ ಎನ್ ಲಕ್ಷ್ಮಿ ಮಹಿಳಾ ಸಮುದಾಯಕ್ಕೆ ಕರೆ ನೀಡಿದ್ದಾರೆ. ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಶಿಕ್ಷಣಶಾಸ್ತ್ರ ವಿಭಾಗದ ಮುಖ್ಯಸ್ಥರೂ ಆಗಿರುವ ಅವರು ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ವಿಶೇಷ ಕುರಿತು ಆಕಾಶವಾಣಿ ನಡೆಸಿದ ಸಂದರ್ಶನದಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಶನ ಇಂದು ರಾತ್ರಿ 10:35ಕ್ಕೆ ರಾಜ್ಯವ್ಯಾಪಿ ಪ್ರಸಾರವಾಗುವುದು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಮಡಹಳ್ಳಿ ಗ್ರಾಮದ ಸಮೀಪವಿರುವ ಬಿಳಿಕಲ್ಲು ಗುಡ್ಡ ಕುಸಿದು ಕನಿಷ್ಠ 6 ಕಾರ್ಮಿಕರು ಇಂದು ಸಾವನ್ನಪ್ಪಿದ್ದಾರೆ. ಕರ್ನಾಟಕ ಕೇರಳ ಹೆದ್ದಾರಿಯಲ್ಲಿರುವ ಮಡಹಳ್ಳಿ ಗುಮ್ಮನ ಗುಡ್ಡದಲ್ಲಿ ಗಣಿಗಾರಿಕೆ ನಡೆಸುತ್ತಿದ್ದಾಗ ದಿಢೀರನೆ ಕ್ವಾರಿ ಗುಡ್ಡ ಕುಸಿದು ಈ ದುರಂತ ಸಂಭವಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2022-23 ಸಾಲಿನ ರಾಜ್ಯ ಬಜೆಟ್ ಮಂಡನೆ. ಕೋವಿಡ್ ಸಂಕಷ್ಟದ ನಡುವೆಯೂ ಚೇತರಿಕೆ ಕಂಡ ಆರ್ಥಿಕ ವಲಯ. ಆಯ್ದ ಸ್ವಸಹಾಯ ಸಂಘಗಳಿಗೆ ತಲಾ 150,000 ರೂಪಾಯಿ ಅನುದಾನ. ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಗ್ರಾಮ ಸಹಾಯಕರ ಗೌರವಧನ ಹೆಚ್ಚಳ. ಬಜೆಟ್ ಪ್ರಗತಿಗೆ ಪೂರಕ ಸರ್ಕಾರ, ಬೆಳವಣಿಗೆಗೆ ಅಡ್ಡಿ ವಿರೋಧ ಪಕ್ಷಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ಸಮಯ 6:55. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ಕೇಳಿ, ಬೆಳೆಗಳಿಗೆ ಔಷಧ ಸಿಂಪಡಿಸಲು ಡ್ರೋನ್ಗಳ ಬಳಕೆ, ಈ ಕುರಿತು ಮಾತನಾಡುತ್ತಾರೆ ಕೆಜೆ ಮನು. ಕೇಳಿದ್ರೆ, ಇವತ್ತು ಕೃಷಿಯಲ್ಲಿ ಡ್ರೋನ್ಗಳ ಬಳಕೆ ಕುರಿತಂತೆ ಪ್ರಯೋಗಗಳು ನಡೀತದವೆ. ಮಾನ್ಯ ಪ್ರಧಾನಮಂತ್ರಿಗಳು ಇದಕ್ಕೆ ಮಹತ್ವವನ್ನು ನೀಡಿದ್ದಾರೆ. ಕೊಡಗು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಡ್ರೋನ್ ಬಳಕೆ ಹೇಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೊಡಗಿನ ಪೊನ್ನಂಪೇಟೆಯಲ್ಲಿ ಬಿಎಸ್ಸಿ ಅರಣ್ಯ ಪದವಿ ಮುಗಿಸಿಕೊಂಡು ಈಗ ಅರಕಲಗೂಡು ತಾಲೂಕು ಕಣಿಯಾರು ಗ್ರಾಮದಲ್ಲಿ ವಾಸ ಇರುವ ಮನು ಕೆಜೆ ಅವರ ಜೊತೆಗೆ ನಾವು ಮಾತನಾಡುತ್ತಿದ್ದೀವಿ. ಹೇಗಿದೆ ಡ್ರೋನ್ ಬಳಕೆ ಮತ್ತು ಇಲ್ಲಿಯ ಇತಿಮಿತಿಗಳೇನು, ಖರ್ಚು ವೆಚ್ಚಗಳು ಹೇಗಿದೆ ಅನ್ನೋದ್ರ ಬಗ್ಗೆ ವಿಷಯಗಳನ್ನ ತಿಳಿಸಿದರೆ ಕೆಜೆ ಮನು ಅವರು. ಮನು ಅವರೇ ನಮಸ್ಕಾರ. ನಮಸ್ತೆ ಸರ್. ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ಯಾವಾಗ ತಾವು ಪದವಿ ಮುಗಿಸಿದ್ದು? ಸರ್, ನಾನು 2008 ಇಸ್ವಿಯಲ್ಲಿ ಅರಣ್ಯ ಮಹಾವಿದ್ಯಾಲಯದಲ್ಲಿ ನನ್ನ ಬಿಎಸ್ಸಿ ಅರಣ್ಯ ಶಾಸ್ತ್ರವನ್ನ ಮುಗಿಸಿದೆ ಸರ್. ಅರಣ್ಯ ಶಾಸ್ತ್ರದ ಪದವಿ ಮುಗಿಸಿಕೊಂಡು ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ? ಅದಾದ್ಮೇಲೆ ನಾನು ಎಂಎಸ್ಸಿ ಅಗ್ರಿಕಲ್ಚರ್ ಎನ್ವೈರನ್ಮೆಂಟಲ್ ಸೈನ್ಸ್ ನನ್ನ ಜಿಕೆ ವಿಕೆ 2011 ಮುಗಿಸಿದೆ. ಅದಾದ ನಂತರ ಮೊದಲಿಗೆ ವಾಸು ಅಗರಬತ್ತಿಯಲ್ಲಿ ಅಗ್ರಿಕಲ್ಚರ್ ಆಫೀಸರ್ ಆಗಿ 1 ವರ್ಷಗಳ ಕಾಲ ಕೆಲಸ ಮಾಡಿದೆ. ಅದಾದ ನಂತರ 1 ವರ್ಷಗಳ ಕಾಲ ಇಕ್ರಿಸ್ಯಾಟ್ ಇಂಟರ್ನ್ಯಾಷನಲ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ಸೆಮಿರಿಡ್ಸ್ ಅಂಡ್ ಟ್ರೋಪಿಕ್ಸ್ ಅಂತ ಈ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ 1 ವರ್ಷಗಳ ಕಾಲ ಕೆಲಸ ಮಾಡಿದೆ. ಮತ್ತೆ ಒಂದು 4 ವರ್ಷಗಳ ಕಾಲ ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜ್ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿದೆ. ಅದಾದ್ಮೇಲೆ 2 ವರ್ಷಗಳ ಕಾಲ ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಲ್ಲಿ ಸ್ಪೆಷಲ್ ನ್ಯೂಟ್ರಿಯೆಂಟ್ ಡಿವಿಷನ್ ಅಲ್ಲಿ ಕೆಲಸ ಮಾಡಿದೆ. ಕೊನೆಯದಾಗಿ 2.5 ವರ್ಷಗಳ ಕಾಲ ನಾಗಾರ್ಜುನ ಫರ್ಟಿಲೈಸರ್ಸ್ ಅಲ್ಲಿ ಸ್ಪೆಷಲ್ ನ್ಯೂಟ್ರಿಯೆಂಟ್ ಡಿವಿಷನ್ ಅಲ್ಲಿ ಕೆಲಸ ಮಾಡಿದೆ. ಈಗ ಪ್ರೆಸೆಂಟ್ಲಿ ನಾನು ಕನಿಯಾರ್ ಗ್ರಾಮ ಹಾಸನ ಜಿಲ್ಲೆಯಲ್ಲಿ ವಾಸವಾಗಿದ್ದೀನಿ. 6-7 ವರ್ಷಗಳ ಕಾಲ ನೀವು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಕೃಷಿಗೆ ಮರಳಿದ್ರಿ, ಏನು ಕಾರಣ ಇರಬಹುದು? ಈ ಒಂದು ಊರುಗಳನ್ನೆಲ್ಲ ಸುತ್ತಿ ಬೇರೆ ಬೇರೆ ರೀತಿ ರಿಸರ್ಚ್ ಇರ್ಬೋದು, ಎಕ್ಸ್ಟೆನ್ಷನ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಇದನ್ನೆಲ್ಲ ನೋಡಿದಾಗ ಬೇರೆ ಬೇರೆ ಕಡೆ ಹೋಗಿ ಮಾಡೋದ್ರ ಬದಲು ನಮ್ಮ ಊರಿನಲ್ಲಿ ನಾವು ಸ್ವಂತವಾಗಿ ಏನಾದ್ರು ಮಾಡೋಣ, ನಾವ್ ಇಲ್ಲಿ ಹೊರಗಡೆ ಏನ್ ಮಾಡ್ತಾ ಇದೀವೋ ಅದೇ ದುಡಿಮೆನ ಅಲ್ಲೇ ಇದ್ ಮಾಡಬಹುದು, ನಾವು ಅಲ್ಲಿ ಸರ್ವೈವ್ ಆಗ್ಬಹುದು, ಲೋಕಲ್ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಊರಿಗೆ ಬಂದೆ ಸರ್. ಮನೆಯಲ್ಲಿ ಯಾರ್ಯಾರಿದ್ರಿ? ತಂದೆ ತಾಯಿ ಮತ್ತೆ ಅಣ್ಣ ಅತ್ತಿಗೆ ಹಾಗೂ ನನ್ನ ಹೆಂಡತಿ ಮಗು. ಎಷ್ಟೆಕರೆ ತೋಟ ಇದೆ, ಗದ್ದೆ ಏನಾದ್ರು ಇದೆಯಾ, ಹೇಗೆ? ನಮ್ದು ಒಟ್ಟು ಬಂದು 3.5 ಎಕರೆ ಇದೆ ಸರ್. ನಮ್ಮ ಪಾಲೆ 1 ಎಕರೆ ಸೇರಿದೆ. 3.5 ಎಕರೆಯಲ್ಲಿ ಏನ್ ಬೆಳಿತೀರಿ ಸರ್? ನಾವು ಅಡಿಕೆ, ತೆಂಗು, ಬಾಳೆ, ಮೆಣಸು ಅಷ್ಟು ಬೆಳಿತೀವಿ ಸರ್. ದನಕರುಗಳು? ಇವಾಗ ನಾವೊಂದು HF ಮತ್ತೆ ಜರ್ಸಿದು ಫಾರ್ಮ್ ಮಾಡಿದೀವಿ ಸರ್. ಒಂದು 23 ಹಸು ಇಟ್ಕೊಂಡಿದೀವಿ ನಾವು ಇವಾಗ. 23 ಹಸುಗಳಿಗೆ ಮೇವು ಮತ್ತೆ ನೋಡ್ಕೊಳ್ಳಕ್ಕೆ ಜನ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದಿರಲ್ವಾ ಸರ್? ಅದಕ್ಕೆ ನಮ್ಮ ಅಣ್ಣಾನೇ ಒಬ್ಬರಿದ್ದಾರೆ, ಅವರು ಮೊದಲು ಬೆಂಗಳೂರಲ್ಲಿ ಇದ್ರು, ಇವಾಗ ಇಲ್ಲೇ ಇದ್ದಾರೆ. ಅವರು ಸಂಪೂರ್ಣವಾಗಿ ಕೃಷಿ ಸಂಬಂಧಪಟ್ಟ ಚಟುವಟಿಕೆಗಳನ್ನ ತೊಡಗಿದ್ದಾರೆ. ಮೈನ್ ಆಗಿ ಹೈನುಗಾರಿಕೆ ಅವರದ್ದು ಕೆಲಸ. ಹಾಲ್ ಕರಿಯೋದಕ್ಕೆ ಹಾಲ್ ಕರಿಯೋ ಯಂತ್ರ ಉಪಯೋಗಿಸ್ತಾ ಇದೀವಿ, ಒಬ್ಬರೇ ಮೇಂಟೈನ್ ಮಾಡ್ತಾ ಇರೋದು ಸರ್, ಒಬ್ಬರ ಕೆಲಸ ಇಟ್ಕೊಂಡು. ಈ ಡ್ರೋನ್ ಬಳಕೆ ಕುರಿತಂತೆ ನಿಮಗೆ ಯಾವಾಗ ಆ ವಿಚಾರ ಹೊಳಿತು, ಯಾವಾಗ್ಲಿಂದ ಆ ವಿಷಯದ ಬಗ್ಗೆ? ನಾನು 2019 ಕುಪ್ಪಂ ಮತ್ತೆ ಅನಂತಪುರ ಹಾಗೂ ಆಂಧ್ರದ ಕೆಲವು ಭಾಗಗಳಲ್ಲಿ ನನ್ನ ಕೆಲಸದ ಮೇಲೆ ಹೋದಾಗ ಅಲ್ಲಿ ಒಂದು ಭತ್ತದ ಬೆಳೆಗೆ ಸಿಂಪರಣೆ ಮಾಡುವುದನ್ನು ನೋಡಿದೆ ಮೊದಲ ಬಾರಿಗೆ. ಅನಂತರ ಬಾಳೆಗೆ ಸಿಂಪರಣೆ ಮಾಡಿರೋದನ್ನ ನಾನು ನೋಡಿದೆ. ಮತ್ತೆ ಕಲ್ಲಂದ್ರಿ ಮತ್ತೆ ಕರ್ಬೂಜ ಆ ಪ್ರಾಂತ್ಯದಲ್ಲಿ 2019 ಶುರು ಮಾಡಿದ್ರು. ಆ ಸಂದರ್ಭದಿಂದಾನೇ ನನಗೆ ಸ್ವಲ್ಪ ಅದ್ರ ಬಗ್ಗೆ ಗಮನ ಇತ್ತು. ಮತ್ತೆ ಅದಾದ್ಮೇಲೆ ನಾನು ಓನ್ ಆಗಿ ಪರ್ಚೇಸ್ ಮಾಡೋಣ ಅಂತಾನೋ ಕೆಲವು ಕಡೆಗೆಲ್ಲ ಹೋಗಿ ಬಂದೆ. ಕೆಲವು ಕಾರಣಾಂತರಗಳು ಏನಾಯ್ತು ಅಂದ್ರೆ, ಇನಿಷಿಯಲ್ ಕಾಸ್ಟ್ ವೆರಿ ಹೈ ಇತ್ತು, ಅರೌಂಡ್ 10 lakh rupees ಆಗ್ತಿತ್ತು ಅದು. ಏನಕ್ಕೆ 10 lakh ಅಂತ ಹೇಳಿದ್ರೆ, ಅದರಲ್ಲಿ ಡ್ರೋನ್ ಕಾಸ್ಟ್ ಬಂದು 6 lakh rupees ಆಗುತ್ತೆ. ಅದ್ರಲ್ಲಿ ಮೈನ್ ಇರೋದು ವಿದ್ಯುತ್ ಬ್ಯಾಟರಿ ಆಪರೇಟೆಡ್, ಒಂದು ಫ್ಲೈ ಮಾಡಿದ್ರೆ ಆ ಬ್ಯಾಟರಿ ಖಾಲಿ ಆಗುತ್ತೆ. ಈ ಡ್ರೋನ್ ಅಲ್ಲಿ ಏನಂತ ಹೇಳಿದ್ರೆ, 5 liter ಡ್ರೋನ್ ಇದೆ, 10 liter ಡ್ರೋನ್ ಇದೆ, 20 liter ಕೆಪಾಸಿಟಿ ಡ್ರೋನ್ ಇದಿರುತ್ತೆ. ಈ 10 liter ಡ್ರೋನ್ ನಮ್ಮ ಕೃಷಿ ಚಟುವಟಿಕೆಗಳಿಗೆ ತುಂಬಾ ಉಪಯೋಗವಾಗಿರೋದು. ಒಂದ್ಸಲ ಫ್ಲೈಯಿಂಗ್ ಮಾಡೋದಿದ್ರೆ 10 minutes ಅಷ್ಟೇ ಬರುತ್ತೆ, ಒಂದ್ ಬ್ಯಾಟರಿ ಖಾಲಿ ಆಗುತ್ತೆ. ಇದನ್ನ ಒಂದು FPO ಆಗ್ಲಿ ಅಥವಾ ಇಂಡಿವಿಜುವಲ್ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಸ್ ಆಗ್ಲಿ ಯಾರಾದ್ರೂ ಇಟ್ಕೊಂಡು ಮಾಡ್ತೀವಿ ಅಂದ್ರೆ, ಬರೀ ನಾವೊಂದು ಡ್ರೋನ್ ಇಟ್ಕೊಬಿಟ್ರೆ ಆಯ್ತು ಅನ್ನೋದು ಕಲ್ಪನೆ ಅಲ್ಲ. ಇದ್ರಲ್ಲೇನಂದ್ರೆ 6-7 ಬ್ಯಾಟರಿ ಇಟ್ಕೊಂಡಿರ್ಬೇಕು. ಒಂದು ಬ್ಯಾಟರಿ ಇದ್ರೆ 1 acre ಸಿಂಪರಣೆ ಮಾಡಬಹುದು. ಒಂದು ಬ್ಯಾಟರಿ ಚಾರ್ಜ್ ಮಾಡೋದಕ್ಕೆ 30 minutes ಕಾಲ ಟೈಮ್ ತಗೊಳುತ್ತೆ. 6-7 ಇಟ್ಕೊಂಡ್ರೆ ಅದನ್ನೇ ಚಾರ್ಜ್ ಹಾಕ್ತಾ ಇರಬಹುದು, ರಿಪೀಟ್ ಮಾಡ್ತಾ ಇರಬಹುದು, ಅವಾಗ ಕಂಟಿನ್ಯೂಸ್ ನೀವು ಸ್ಪ್ರೇ ಮಾಡ್ತಾ ಹೋಗ್ಬೋದು ಸರ್. ಫೀಲ್ಡ್ ಕ್ರಾಪ್ಸ್ ಅಂದ್ರೆ ಏನು, ಜೋಳ ಇರಬಹುದು, ಕಲ್ಲಂಗಡಿ ಇರಬಹುದು, ಶುಂಠಿ ಇರಬಹುದು, ಇದನ್ನೆಲ್ಲ ಒಂದು ದಿನಕ್ಕೆ 30-40 acres ಸ್ಪ್ರೇ ಮಾಡಬಹುದು. ಅದೇ ನಮ್ಮ ಅಡಿಕೆ ಈ ತರ ಪ್ಲಾಂಟೇಶನ್ ಕ್ರಾಪ್ಸ್ ಆದ್ರೆ 15-20 acres ಮಾಡಬಹುದು. ಏನ್ ಕಾರಣ ಅಂತ ಹೇಳಿದ್ರೆ, ಎಕ್ಸಾಂಪಲ್ ನಾವು ಅಡಿಕೆ ಬೆಳೆ ತಗೊಂಡ್ರೆ ಸುಮಾರು 18-20 minutes ಕಾಲ ಬೇಕು 1 acre ಸ್ಪ್ರೇ ಮಾಡೋದಕ್ಕೆ. 2 flights ತಗೊಳುತ್ತೆ ಅದು, 2 times ಟೇಕ್ ಆಫ್ ಆಗ್ಬೇಕು, ಒಂದ್ಸಲ ಮುಗಿಯಲ್ಲ. 20 liter ದ್ರಾವಣ ಬೇಕಾಗುತ್ತೆ 1 acre ಸಿಂಪರಣೆ ಮಾಡಲು. ಅದೇ ನಮ್ಮ ಅಗ್ರಿಕಲ್ಚರ್ ಫೀಲ್ಡ್ ಕ್ರಾಪ್ಸ್ ಆದ್ರೆ 9-10 liter ನೀರಲ್ಲಿ 1 acre ನಾವು ಸಂಪೂರ್ಣವಾಗಿ ಸ್ಪ್ರೇ ಮಾಡಬಹುದು. ನನಗೆ ಏನಕ್ಕೆ ಇಂಟ್ರೆಸ್ಟ್ ಆಯ್ತು ಅಂತ ಹೇಳಿದ್ರೆ, ನೀರಿನ ಬಳಕೆಯನ್ನು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಬಹುದು ಒಂದು. 2, ಸುಮಾರು 30-35% ಅಷ್ಟು ಔಷಧಿ ಬಳಕೆಯನ್ನು ಕೂಡ ಕಡಿಮೆ ಮಾಡ್ಕೋಬಹುದು. ಇದೆರಡು ಇದರಲ್ಲಿ ತುಂಬಾ ಕಣ್ಣು ಕಾಣಂತ ಅಡ್ವಾಂಟೇಜಸ್. ಹೌದು, ಮತ್ತೆ ಬೇಗ ಆಗುತ್ತೆ ಕೆಲಸ ಅಲ್ವಾ? ಬೇಗ ಆಗುತ್ತೆ, ಲೇಬರ್ ಡಿಪೆಂಡೆನ್ಸ್ ಇರಲ್ಲ. ನಮ್ಗೆ ಅಡಿಕೆಗೆಲ್ಲ 20 minutes 1 acre ಸ್ಪ್ರೇ ಮಾಡ್ಬಿಡ್ಬಹುದು ನಾವು. ಬೇರೆ ಎಲ್ಲ ಫೀಲ್ಡ್ ಕ್ರಾಪ್ ಅಂದ್ರೆ ಕಡಲೆ ಇರ್ಬೋದು, ಹುರುಳಿ ಇರ್ಬೋದು, ಭತ್ತ ಇರ್ಬೋದು, ರಾಗಿ ಇರ್ಬೋದು, ಜೋಳ ಇರ್ಬೋದು, ಇದೆಲ್ಲ 10 minutes ಕಾಲದಲ್ಲಿ 1 acre ಸ್ಪ್ರೇ ಮಾಡ್ಬೋದು. ನೋಡಿ, ಇಷ್ಟೊಂದು ತಂತ್ರಜ್ಞಾನ ಸುಧಾರಣೆ ಆಗಿದೆ. ಮತ್ತೆ ಪರಿಣಾಮ ಚೆನ್ನಾಗಿರುತ್ತಾ, ಎಲ್ಲಿ ಹೊಡಿಬೇಕು? ತುಂಬಾ ಚೆನ್ನಾಗಿರುತ್ತೆ. ಕಾರಣ ಹೇಗೆ ಅಂತ ಕೇಳಿದ್ರೆ, ಕೆಲವು ರೈತ ಬಾಂಧವರಲ್ಲಿ ಏನ್ ಡೌಟ್ಗಳು ಬರುತ್ತೆ ಅಂದ್ರೆ, ಸಾಮಾನ್ಯವಾಗಿ ನಾವು ಪ್ರಾಯೋಗಿಕವಾಗಿ ಮಾಡುವಾಗ ಅದು ಸುಮಾರು 6-8 feet ಮೇಲೆ ಹಾರುತ್ತೆ ಬೆಳೆಯಿಂದ ಫೀಲ್ಡ್ ಕ್ರಾಪ್ ಅಲ್ಲಿ. ಯಾಕೆ ಅದು ಅಷ್ಟು ಮಾಡುತ್ತೆ ಅಂದ್ರೆ, ಅದ್ರ ಪ್ರೆಷರ್ ಅಷ್ಟಿರುತ್ತೆ. ನಾವು ತುಂಬಾ ಕೆಳಗ್ ಬಂದ್ರೆ ಕ್ರಾಪೆ ಮೇಲೆ ಬಂದ್ಬಿಡುತ್ತೆ, ಅಷ್ಟು ಪ್ರೆಷರ್ ಇರುತ್ತೆ ಅದು. ಆಮೇಲೆ ಇದರಲ್ಲಿ ಉಪಯೋಗಿಸಿಕೊಂಡಂತಹ ಸ್ಪ್ರೇಯರ್ಸ್, ನಾಜಲ್ಸ್ ಎರಡು ನ್ಯಾನೋ ಟೆಕ್ನಾಲಜಿ. ಒಂದು ಉದಾಹರಣೆ ಹೇಳಬೇಕು ಅಂದ್ರೆ, 40-50 micron ಇರುವಂತಹ ಒಂದು ನಾಜಲ್ಸ್ ನ ಯೂಸ್ ಮಾಡ್ತಾರೆ ಇದರಲ್ಲಿ. ಅದೇ ನಮ್ಮ ಒಂದು ಸ್ಪ್ರೇಯರ್ಸ್ ಏನಿರುತ್ತೆ ಇದರಲ್ಲಿ, above 300 ಇರುತ್ತೆ ಜನರಲಿ, 250-300 ಅಂದ್ರೆ. ಇದ್ರಲ್ಲಿ ಕಡಿಮೆ ಮೈಕ್ರಾನ್ ಯೂಸ್ ಮಾಡೋದ್ರಿಂದ ಏನು ಅಂತ ಹೇಳ್ಬೇಕು ಅಂತ ಅಂದ್ರೆ, ಅದರಲ್ಲಿ ಡ್ರಾಪ್ಲೆಟ್ಸ್ ತರ ಬೀಳುತ್ತೆ. ಅಂದ್ರೆ ಉದಾಹರಣೆಗೆ, ನಾವು ಯಾವ್ದಾದ್ರು ಒಂದ್ ಬೆಳೆ ಸಿಂಪರಣೆ ಮಾಡ್ಬೇಕು, ಶುಂಠಿಗೆ, ಕಲ್ಲಂಗಡಿ ಹಣ್ಣಿಗೆ, ಭತ್ತಕ್ಕೆ, ನೆನೆಯೋ ತರ ಮಾಡ್ತಾರೆ ರೈತರು. ಕಾರಣ ಏನಂದ್ರೆ, 200 liter ನೀರ್ ಇರುತ್ತೆ ಅಲ್ಲಿ 1 acre ಸಿಂಪರಣೆ ಮಾಡೋದಕ್ಕೆ. ಇಲ್ಲಿ ನಮಗ್ ಬರೋದು 10 liter ನೀರ್ ಮಾತ್ರ ಅವಕಾಶ. ಏನು ಔಷಧಿಯನ್ನ ಸಿಂಪರಣೆ ಮಾಡಬೇಕು ಅದು 10 liter ಸಿಂಪರಣೆ ಮಾಡಬೇಕು. ಇದು ಮಿಕ್ಸ್ ಫಾರ್ಮಲ್ ಬರುತ್ತೆ. ಇದೇ ಇದ್ರದ್ದು ಒಂದು ಅಡ್ವಾಂಟೇಜ್. ಫಾರ್ ಎಕ್ಸಾಂಪಲ್, ನೀವು 1 acre ಯಾವ್ದಾದ್ರು ಒಂದು ಕೀಟನಾಶಕವನ್ನು ಅಥವಾ ಫಂಜಿಸೈಡ್ ನೋ ಯೂಸ್ ಮಾಡ್ತೀವಿ ಅಂದ್ರೆ, 100 ml ರೆಕಮೆಂಡೇಶನ್ ಇದೆ ಅಂತ ಹೇಳಿದ್ರೆ, ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಪ್ರಕಾರ ಇದ್ರಲ್ಲಿ ನಾವು 60 ml ಯೂಸ್ ಮಾಡಿದ್ರೆ ಸಾಕು. ಅಂದ್ರೆ ಆ 40 ml ದುಡ್ಡು ಮಿಗುತ್ತೆ ಒಂದು. ಹೌದು, 190 liter ವಾಟರ್ ಮಿಗುತ್ತೆ ಎರಡು. ಮೂರನೇದು, ನಮ್ಮ ಹತ್ರ ಏನ್ ದುಡ್ಡು ಮಿಕ್ಕಿರುತ್ತೋ ಆ ಇನ್ವೆಸ್ಟ್ಮೆಂಟ್ ಅನ್ನ ನಾವು ಡ್ರೋನ್ ಸ್ಪ್ರೇ ಮಾಡಿದ್ರೆ ಕೊಡಬಹುದು ಅದೇ ದುಡ್ಡಲ್ಲಿ. ನಾಲ್ಕನೇದು ನಾವ್ ಯಾವ್ದು ಲೇಬರ್ ಮೇಲೆ ಡಿಪೆಂಡ್ ಆಗೋದ್ ಬೇಕಿಲ್ಲ. ಅಂದ್ರೆ 10 ಎಕರೆ 15 ಎಕರೆ 20 ಎಕರೆ ಇರೋರು ಲೇಬರ್ ಬಂದ್ರೆ ನಾನ್ ಸ್ಪ್ರೇ ಮಾಡ್ತೀನಿ, ಇಲ್ಲ ಅಂದ್ರೆ ಆಗಲ್ಲ. ಬಳ್ಳಿ ಬೆಳೆಯಂತ ಕ್ರಾಪ್, ಈ ಕಲ್ಲಂಗಡಿ ಹಣ್ಣು, ಸೌತೆಕಾಯಿ, ಈ ತರ ಕ್ರಾಪ್ ಗಳಲ್ಲೆಲ್ಲ ನನ್ನ ತುಣಿದ್ ಬಿಡ್ತೀನಿ, ಮೀಚಿನ ತುಂಬ ಬಿಡ್ತೀನಿ, ಹೂ ತುಣಿದ್ ಬಿಡ್ತೀನಿ, ಆ ಭಯ ಇರಲ್ಲ. ಮಾಡೋದಿಕ್ಕೆ ಆಗಲ್ಲ ಅನ್ನೋ ಸಮಯದಲ್ಲಿ ಈಸಿಯಾಗಿ ಮಾಡಿಸ್ಕೋಬಹುದು. ಮತ್ತೆ ಮೇನ್ ಆಗಿ ಅಡಕೆಯಲ್ಲಿ ಬರುವಂತ 4 ರೋಗಗಳು, ಕೊಳೆ ರೋಗ ಇರಬಹುದು, ಹಳದಿ ರೋಗ ಇರಬಹುದು, ಅಥವಾ ಎಲೆ ಚುಕ್ಕಿ ರೋಗ ಇರಬಹುದು, ಅಥವಾ ಹಿಂಗಾರು ಒಣಗ ರೋಗ ಇರಬಹುದು, ಈ ಎಲ್ಲಾ ರೋಗಗಳಿಗೂ ಸಿಂಪರಣೆ ಮಾಡ್ಬೇಕು ಅಂದ್ರೆ ಮರ ಹತ್ತು ಮಾಡ್ಬೇಕು, ಕೆಳಗಡೆಯಿಂದಾನೇ ನಿಂತು ಮಾಡೋದು ಕಷ್ಟ, ಮೇಲೆ ಬರುತ್ತೆ. ಈ ಅಡಕೆ ಸಿಂಪರಣೆ ಮಾಡುವಾಗ ಅಂತೂ ತುಂಬಾ ಉಪಯೋಗ ಆಗುತ್ತೆ, ಕಾಸ್ಟ್ ಆಲ್ಸೋ ವೆರಿ ಲೆಸ್ ಕಂಪೇರ್ ಟು ದ ಲೇಬರ್. ಇದು ಮಾಡಬಹುದು ಹಂಗಂತ ಅನ್ನಿಸ್ತು. ಆಮೇಲೆ ಸುಮ್ನೆ ಒಂದ್ 2 ವರ್ಷಗಳ ಕಾಲ ಅದ್ರ ಬಗ್ಗೆನೆ ಎಲ್ಲಾ ಕಡೆ ನೋಡ್ತಾ ಇದ್ವಿ, ರಿಸರ್ಚ್ ಪೇಪರ್ಸ್ ಓದಿದ್ವಿ, ಟ್ರಯಲ್ ಸೇಲ್ ಮಾಡಿದ್ದಾರೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಲ್ಲಿ ಆಂಧ್ರದಲ್ಲಿ ಮಾಡಿದ್ದಾರೆ, ಮತ್ತೆ ಪಂಚನಗರ್ ಅಲ್ಲಿ ಮಾಡಿದ್ದಾರೆ, ಐಆರ್ಎ ನ್ಯೂ ಡೆಲ್ಲಿ ಮಾಡಿದ್ದಾರೆ, ಎಲ್ಲಾ ಕಡೆ ಮಾಡಿದ್ದಾರೆ ಇವರೆಲ್ಲ. ಸೊ ಅಲ್ಲೆಲ್ಲ ನಾವು ರಿಸಲ್ಟ್ ನೋಡಿದಾಗ ಇಟ್ ಇಸ್ ಆಲ್ಮೋಸ್ಟ್ ಆನ್ ಪಾರ್ ವಿತ್ ದ ಸೇಮ್ ರಿಸಲ್ಟ್ ವಾಟ್ ವಿ ಆರ್ ಗೆಟಿಂಗ್. ಕೆಲವು ಕಡೆ ಇನ್ನೂ ಚೆನ್ನಾಗಿ ಸಿಕ್ಕಿದೆ ರಿಸಲ್ಟ್. ಅದೆಲ್ಲ ನಾವು ನೋಡಿದ್ರು ಕೂಡ ಪ್ರಾಯೋಗಿಕವಾಗಿ ನಮ್ಮ ಪ್ರಾಂತ್ಯದಲ್ಲಿ ಇದೆಲ್ಲ ಹೊರಗಡೆ ಆಯ್ತು, ನಾವು ಲೋಕಲ್ ಅಲ್ಲಿ ಎಲ್ಲಿ ನೋಡೋಣ ಅಂತ ಹೇಳಿದಾಗ, ನಾನು ಒಂದ್ಸಲ ಹೊಸನಗರ ಮತ್ತೆ ಕಳಸಾ ಏರಿಯಾದಲ್ಲಿ ಟ್ರಾವೆಲ್ ಮಾಡುವಾಗ ಒಂದ್ಸಲ ಸ್ಪ್ರೇ ಮಾಡ್ತಾ ಇದ್ರು 2019 ಅಲ್ಲಿ. ಅವಾಗ ಕೊಳೆ ರೋಗ ಹೆಚ್ಚಿದ್ದಾಗ ಸ್ಪ್ರೇ ಮಾಡಿಸಿದ್ರು, ಮತ್ತೆ ಒಂದ್ ವರ್ಷ ಆದ್ಮೇಲೆ ಹೋಗಿ ನೋಡಿದಾಗ ಒಳ್ಳೆ ರಿಸಲ್ಟ್ ಇತ್ತು, ನೋಡಿದ್ವಿ ನಾವು ಈ ಕೊಳೆ ರೋಗ. ಅವಾಗ ನಮಗೆ ಮನವರಿಕೆ ಆಗಿ, ಓ ನಾವು ಇದನ್ನ ನಮ್ಮ ಪ್ರಾಂತ್ಯದಲ್ಲಿ ನಾವೊಂದು ಪ್ರಾಯೋಗಿಕವಾಗಿ ನೋಡೋಣ, ನೋಡಿ ಅದು ಸಕ್ಸಸ್ ಆದ್ರೆ ಮತ್ತೆ ಬೇರೆಯವ್ರಿಗೆ ಹೇಳೋಣ ಅಂತ ಹೇಳ್ಬಿಟ್ಟು ಮೊದಲಿಗೆ ನಾವು ನಮ್ಮ ಪ್ರಾಂತ್ಯದಲ್ಲಿ ಅಡಿಕೆ ಮತ್ತು ತೆಂಗಿಗೆ ಸ್ಪ್ರೇ ಮಾಡಿಸಿದ್ವಿ. ಅನಂತರ ನಾವು ಕಲ್ಲಂಗಡಿ ಬೆಳೆಗೆ ಸ್ಪ್ರೇ ಮಾಡಿಸಿದ್ವಿ, 30 ದಿನದಿರೋ ಕಲ್ಲಂಗಡಿಗೂ ಮಾಡಿಸಿದ್ವಿ, 52 ದಿನಕ್ಕೂ ಮಾಡಿಸಿದ್ವಿ, ಎರಡರಲ್ಲೂ ಸೇಮ್ ರಿಸಲ್ಟ್ ಬಂದಿದೆ. ನಾವು ಕೈಯಲ್ಲಿ ಏನ್ ಸ್ಪ್ರೇ ಮಾಡ್ತೀವೋ ಅದಕ್ಕಿಂತ ಇನ್ನೂ ಚೆನ್ನಾಗಿ ರಿಸಲ್ಟ್ ಬಂದಿದೆ. ನೋಡಿ ಒಂಥರ ಇಂಟ್ರೆಸ್ಟಿಂಗ್, ಆಸಕ್ತಿದಾಯಕವಾದ ಸಂಗತಿ ಇದು. ಇನ್ನೊಂದು ವಿಷಯ ಅಂದ್ರೆ ಸರ್, ಆರೋಗ್ಯ ದೃಷ್ಟಿಯಿಂದ ಯೋಚನೆ ಮಾಡೋದಾದ್ರೆ ಏನು ಪೆಸ್ಟಿಸೈಡ್ಸ್ ನಾವು ಯೂಸ್ ಮಾಡ್ತಿದೀವಿ ಕೆಮಿಕಲ್, ಇದರಲ್ಲಿ 4 ತರ ಬರುತ್ತೆ. ಒಂದು ಆರೆಂಜ್, ಯೆಲ್ಲೋ, ಬ್ಲೂ, ಗ್ರೀನ್. ಇದರಲ್ಲಿ ವಿಷಕಾರ ಅಂಶಗಳು ಜಾಸ್ತಿ ಇರುವಂತ ಪದಾರ್ಥಗಳು ಆರೆಂಜ್ ಕಲರ್ ಕೊಟ್ಟಿರ್ತಾರೆ. ಈ ಒಂದು ಕೀಟನಾಶಕಗಳು, ಶಿಲೀಂಧ್ರನಾಶಕಗಳನ್ನ ಡೈರೆಕ್ಟ್ ಆಗಿ ಅಂದ್ರೆ ನಾವು ಕೈಯಲ್ಲಿ ಸಿಂಪರಣೆ ಮಾಡುವಾಗ ಏನಾಗುತ್ತೆ, ನಮ್ಮ ಮೂಗು, ಬಾಯಿ, ಮುಖ ಡೈರೆಕ್ಟ್ ಎಕ್ಸ್ಪೋಸ್ ಆಗುತ್ತೆ. ಇದರಿಂದ ನಮಗೆ ತುಂಬಾ ಆರೋಗ್ಯದ ಪರಿಸ್ಥಿತಿಗಳಲ್ಲಿ ಚೇಂಜ್ ಆಗುತ್ತೆ. ಹೌದು, ತುಂಬಾ ರೈತರಿಗೆ ಎಸ್ಪೆಷಲಿ ಶುಂಠಿಯಲ್ಲಿ ಸ್ಪ್ರೇ ಮಾಡುವ ಜನರಿಗೆ, ಇವರಿಗೆಲ್ಲ ಮೂಗಿನಲ್ಲಿ ರಕ್ತ ಬರುವುದು, ಕಫದಲ್ಲಿ ರಕ್ತ ಬರುವುದು, ಹಾಗೂ ಗಂಟಲಿನಲ್ಲಿ ಉರಿ ಬರುವುದು, ಇದೆಲ್ಲ ಸಾಮಾನ್ಯ ಲಕ್ಷಣಗಳು. ಈ ತರ ಒಂದು ಟೆಕ್ನಾಲಜಿನ ನಾವು ಯೂಸ್ ಮಾಡ್ಕೊಂಡು ಮಾಡಿದ್ರೆ ಹ್ಯೂಮನ್ ಡೈರೆಕ್ಟ್ ಕನ್ಸಂಪ್ಷನ್, ಡೈರೆಕ್ಟ್ ಆಗಿ ಇಂಟರ್ಫಿಯರೆನ್ಸ್ ಕಡಿಮೆ ಆಗಿ ಆರೋಗ್ಯ ದೃಷ್ಟಿನೂ ಕೂಡ ನಾವು ಇಂಪ್ರೂವ್ ಮಾಡ್ಕೋಬಹುದು. ಇದು ಎಲ್ಲದಕ್ಕಿಂತ ಮುಖ್ಯವಾಗಿರೋದು ನಮ್ಗಲ್ವಾ? ಹೌದು. ಈ ಎಲ್ಲಾ ದೃಷ್ಟಿಯಿಂದ ನೋಡಿದ್ರೆ ಡ್ರೋನ್ ನಮ್ಮ ಅಗ್ರಿಕಲ್ಚರ್ಗೆ ಅವಶ್ಯಕತೆ ಇದೆ ಅಂತ ನಮ್ಮ ಒಂದು ಅಭಿಪ್ರಾಯ. ಹೊರಗಡೆ ದೇಶಗಳಲ್ಲಿ ಚೆನ್ನಾಗಿ ಬಳಕೆ ಆಗ್ತಾ ಇತ್ತು, ಈಗ ನಮ್ಮ ದೇಶದಲ್ಲಿ ಪ್ರಚಾರಕ್ಕೆ ಬರ್ತಾ ಇದೆ. ನೀವು ಕಂಡಂತೆ 2019 ಉಪಯೋಗ ಆಗ್ತಾ ಇದೆ. ಈಗ ಹೇಳಿ, ಕೊಡಗು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ನಮ್ಮ ರೈತರು ಯಾವ್ದಾದಕ್ಕೆ ಉಪಯೋಗಿಸ್ಕೊಳ್ತಾ ಇದಾರೆ? ಸರ್, ಈಗ ನಮ್ಮ ಕೊಡಗು ಜಿಲ್ಲೆಯಲ್ಲಿ ನೋಡಿದ್ರೆ ಕೊಡಗು ಭಾಗದ ಆವರ್ತಿ ಗ್ರಾಮ ಮತ್ತೆ ಭಾರತ್ ಮಾತಾ ಕೊಪ್ಪ ಈ ಏರಿಯಾದಲ್ಲಿ ಅಡಿಕೆ, ತೆಂಗು ಮತ್ತೆ ಕಲ್ಲಂಗಡಿ ಈ 3 ಬೆಳೆಗಳಿಗೆ ಉಪಯೋಗಿಸ್ಕೊಂಡಿದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ. ಅದೇ ರೀತಿ ಕೊಡಗು, ಮೈಸೂರು ಜಿಲ್ಲೆ, ಬಾರ್ಡರ್, ಘಟ್ಟಪುರ, ಪಿರಿಯಾಪಟ್ಟಣದಲ್ಲೂ ಕೂಡ ಇದೇ ಅಡಿಕೆ, ತೆಂಗು, ಕಲ್ಲಂಗಡಿ ಬೆಳೆಗಳಿಗೆ ಉಪಯೋಗಿಸಿದ್ದಾರೆ. ಹಾಗೆ ಭಾಗಶಃ ಹಾಸನ ಮತ್ತು ಕೊಡಗು ಬಾರ್ಡರ್, ಕುಶಾಲನಗರ ಮತ್ತೆ ಕೊಳನೂರು ಮಧ್ಯ ಸಿದ್ದಾಪುರ ಭಾಗ, ಅಲ್ಲೂ ಕೂಡ ಕಲ್ಲಂಗಡಿ ಹಣ್ಣು ಹಾಗೂ ಅಡಿಕೆಗೆ ಉಪಯೋಗಿಸಿದ್ದಾರೆ. ಈಗ ಒಂದು ಕಾರಣ ಅಂದ್ರೆ ಸ್ಟ್ಯಾಂಡಿಂಗ್ ಕ್ರಾಪ್ ಇರೋದು ಅಂತ ಹೇಳಿದ್ರೆ ಫ್ರೂಟ್ ಕ್ರಾಪ್ ಅಲ್ಲಿ ಕಲ್ಲಂಗಡಿ ಹಣ್ಣು ಸೀಸನ್ ಇದು. ಅದು ಬಿಟ್ರೆ ಅಡಿಕೆಗೆ ಈಗ ಸ್ಪ್ರೇ ಮಾಡೋ ಟೈಮು, ಅಡಿಕೆಗೆ ಒಂದು ಮಾಡ್ತಿದ್ದಾರೆ ಸರ್. ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಶುಂಠಿ ಮತ್ತು ಮೆಕ್ಕೆಜೋಳ ಮತ್ತು ಭತ್ತ ಇದಕ್ಕೆ ಸ್ಪ್ರೇ ಮಾಡಲು ಜನ ಹೆಚ್ಚು ಒಲವು ತೋರಿಸಿದ್ದಾರೆ. ಸಾಕಷ್ಟು ಜನ ಅದರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಕೇಳಿದ್ದಾರೆ ಸರ್. ಹೌದು, ಕೋಲಾರ ಕಡೆಗೆ ತುಂಬಾ ಜನ ಟೊಮಾಟೋವನ್ನ ಬೆಳೀತಾರಲ್ಲ, ಅಲ್ಲಿ ಬಳಕೆ ಆಗಿದೆ ಅಂತ ಏನಾದ್ರೂ ನಿಮ್ಮ ಗಮನಕ್ಕೆ ಬಂದಿದ್ದೀವಿ ವಿಚಾರ? ಇದು ದಾರ ಕಟ್ಟಿ ಬೆಳೆಯುವಂತ ಕ್ರಾಪ್ಗಳು ಅಂದ್ರೆ ಟೊಮೆಟೊ, ಪೋಲ್ ಬೀನ್ಸ್, ಇದರಲ್ಲೆಲ್ಲ ಅಷ್ಟು ಎಫೆಕ್ಟಿವ್ ಬರಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸರ್. ಓಹೋ. ಕಾರಣ ಏನಂತ ಹೇಳಿದ್ರೆ ಅದರಲ್ಲಿ ಸೈಡ್ ಪೂರ್ತಿ ಟೊಮೆಟೊ ಇರುತ್ತೆ, ಅದಕ್ಕೆ ಸ್ಪ್ರೇ ಆಗಲ್ಲ. ಭವಿಷ್ಯ ಇದು ಕೆಲವೇ ಸೆಲೆಕ್ಟಿವ್ ಕ್ರಾಪ್ಸ್ ಮಾತ್ರ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಕಾಫಿ ಎಸ್ಟೇಟ್ ನಮ್ಮ ಕೊಡಗು ಭಾಗದಲ್ಲಿ ಅತಿ ಹೆಚ್ಚು ಬೆಳೆಯೋದು ಕಾಫಿ. ಕಾಫಿ ಮಾಡೋದಕ್ಕೆ ಆಗಲ್ಲ ಇದು. ಕಾರಣ ಏನಂತಂದ್ರೆ ಮಧ್ಯದಲ್ಲಿ ಮರ ಇರುತ್ತೆ, ಮರ ಇದ್ರೆ ಇದು ಒಳಗೆ ಹೋಗಲ್ಲ, ಈ ಎಷ್ಟೊತ್ತಿಗೆ ಆಗುತ್ತೆ ಅದನ್ನೇ ಬೇಕಾದ್ರೆ. ನಾವು ಅದನ್ನ ಮಾಡುವಾಗ ಆ ಕ್ರಾಪ್ ಕೂಡ ನೋಡ್ಬೇಕಾಗುತ್ತೆ. ಬಟ್ ಅತಿ ಹೆಚ್ಚು ನಮ್ಗೆ ಪ್ಲಾಂಟೇಶನ್ ಕ್ರಾಪ್ ಅಲ್ಲಿ ಅಡಿಕೆ ತೆಂಗದ ಬಳಕೆ ಬರುತ್ತೆ, ಬಾಳೆ, ಇದು 3 ಕ್ರಾಪ್ ಬರುತ್ತೆ ಸರ್. ಅದು ಬಿಟ್ರೆ ನಮ್ಮ ಎಲ್ಲಾ ಅಗ್ರಿಕಲ್ಚರ್ ಕ್ರಾಪ್ಸ್ ಬರುತ್ತೆ, ಫೀಲ್ಡ್ ಕ್ರಾಪ್ಸ್ಗೆ. ಡ್ರೋನ್ ಅಲ್ಲಿ ಹೇಗ್ ಬರುತ್ತೆ ಅಂದ್ರೆ, ಈ 5 liter ಬರುತ್ತಲ್ಲ ಕ್ವಾಡ್ ಮಾತ್ರ ಹೆಕ್ಸಾ ಅಂತ ಹೇಳ್ತಾರೆ. ಕ್ವಾಡ್ ಅಂತಂದ್ರೆ 4 ರಕ್ಕೆ, ಹೆಕ್ಸಾ ಅಂದ್ರೆ 6 ರಕ್ಕೆ ಇರಂತದ್ದು. ಜನರಲ್ ಆಗಿ ಈ 4 ರಕ್ಕೆ ಇರೋದನ್ನ ಈವನ್ ಕಾಫಿ ಎಸ್ಟೇಟ್ ಒಳಗಡೆ ಕೂಡ ಪ್ರಾಯೋಗಿಕವಾಗಿ ಮಾಡಿದ್ದಾರೆ. ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಅಂದ್ರೆ ಏನ್ ಇವ್ರು ಚಾರ್ಜ್ ಮಾಡ್ತಾರೆ ಅದಕ್ಕಿಂತ ಬಹುಶಃ 25% ಜಾಸ್ತಿ ಆಗುತ್ತೆ. ಮಾಡಬಹುದು, ಮಾಡಕ್ ಆಗಲ್ಲ ಅಂತ ಏನಿಲ್ಲ. ಹೇಳಿ, ಈಗ ಮೂಲ ಬೆಲೆ ಹೇಳ್ತಾ ಇದ್ರಿ, 10 ಲಕ್ಷ ರೂಪಾಯಿ ಮೇಲೆ ಆಗ್ಬಹುದು ಅಥವಾ ಆಚೆ ಅಂತ. ಈಗಿನ ಒಂದು ಪ್ರಧಾನ ಮಂತ್ರಿಗಳ ಹೊಸ ಒಂದು ಸ್ಕೀಮ್ ನೋಡಿದ್ರೆ, ಅತಿ ಹೆಚ್ಚು ಕೃಷಿ ಓದಿರುವಂತಹ ಅಭ್ಯರ್ಥಿಗಳಿಗಿರಬಹುದು ಅಥವಾ FPOಗಳಿಗಿರಬಹುದು, ಈ ತರದವರು ಧೈರ್ಯವಾಗಿ ತಗೊಂಡು ಮಾಡಬಹುದು ಸರ್. ಅದರಿಂದ ಒಂದ್ 2-3 ಜನಕ್ಕೆ ಲೋಕಲ್ ಆಗಿ ಎಂಪ್ಲಾಯ್ಮೆಂಟ್ ಕೊಟ್ಟಾಗೂ ಆಗುತ್ತೆ, ಅವರು ಕೂಡ ಒಂದು ಎಂಟರ್ಪ್ರೈನರ್ ಸ್ಟಾರ್ಟ್ ಮಾಡಬಹುದು. ಹಾಲಿ ಬೆಲೆ ಒಂದೊಂದು ಡ್ರೋನ್ ಇಂದ ಎಷ್ಟಿರಬಹುದು ಸಿಂಪರಣೆ ಸಲುವಾಗಿ? ಅದರಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ, ನಾವು ಭಾರತ ಸರ್ಕಾರದ ಒಂದು ಅನ್ವಯ ಮಾತನಾಡೋದಾದ್ರೆ ಒಂದು 6-6.5 ಲಕ್ಷ ಬರುತ್ತೆ. ಕಾರಣ ಏನಂತಂದ್ರೆ 60,000 ರೂಪಾಯಿ ಅವರು ಟ್ರೈನಿಂಗ್ಗೆ ಚಾರ್ಜ್ ಮಾಡ್ತಾರೆ, ಪೈಲಟ್ ಟ್ರೈನಿಂಗ್. ಆಮೇಲೆ ಅವರಿಗೆ ಈ ಒಂದು ವಿಮಾನ ಸಂಶೋಧನೆ ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಒಂದು ಸಂಸ್ಥೆ ಇದೆ, ಆ ಸಂಸ್ಥೆಯಿಂದ ನಮಗೆ ಲೈಸೆನ್ಸ್ ಇರಬೇಕು. ಈ ಒಂದು ಅಗ್ರಿಕಲ್ಚರ್ ಯೂಸ್ ಮಾಡಿದ್ರು ಕೂಡ ಲೈಸೆನ್ಸ್ ಇರಬೇಕು ರೂಲ್ಸ್ ಪ್ರಕಾರ. ಈ ತರ ನಾವು ಸರ್ಕಾರಕ್ಕೆ ಬದ್ಧವಾಗಿಯೇ ಮಾಡ್ತೀನಿ ಅಂದ್ರೆ ಒಂದು 6.5-6.75 ಲಕ್ಷ ರೂಪಾಯಿ ಒಂದು ಡ್ರೋನ್ ತಗೊಳೋದಿಕ್ಕಾಗುತ್ತೆ. ಮತ್ತೆ ಒಂದು 6 ಸಟ್ಟು ಬ್ಯಾಟರಿ ಅಂದ್ರೆ ಒಂದು 3 ಲಕ್ಷ ಆಗುತ್ತೆ. ಒಂದು ಅಂದಾಜು 9-10 ಲಕ್ಷ ರೂಪಾಯಿ ಬೇಕಾಗುತ್ತೆ. ಸ್ವಸಹಾಯ ಸಂಘಗಳು, FPOಗಳು ಇವರೆಲ್ಲ ಮಾಡಿ ಅದರಲ್ಲಿ ಯಾರಾದ್ರೂ ಒಬ್ರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟು ಮಾಡಿಸ್ಕೊಳ್ಳೋದಾದ್ರೆ ಅನುಕೂಲ ಇದೆ. ಅಷ್ಟು ಮಟ್ಟಿಗೆ ತಗೊಳೋದಿಕ್ಕಾಗಲ್ಲ ಅಂತ ಹೇಳಿದ್ರೆ, ಗ್ರಾಮಗಳಲ್ಲಿ ಒಂದು 25-30 ಎಕರೆ ಅವರು ಒಂದೊಂದು ವಿಲೇಜ್ ಅಲ್ಲಿ ನಮಗ್ ಬೇಕು ಇಂತ ಬೆಳೆ ಬರುತ್ತೆ ಅಂತ ಒಂದ್ ವಾರ 10 ದಿನ ಮುಂಚೆ ಹೇಳಿದ್ರೆ, ಸಾಕಷ್ಟು ಕಂಪನಿಗಳು ಕೂಡ ಇದೆ, ಸರ್ವಿಸ್ ಕೊಡಂತ ಕಂಪನಿಗಳು, ಉದಾಹರಣೆಗೆ ಮಲ್ಟಿಪ್ಲೆಕ್ಸ್ ಇರಬಹುದು, ಕ್ರಿಯಾಜನ್ ಇರಬಹುದು, ಸಾಕಷ್ಟು ಕಂಪನಿಗಳಿದೆ. ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇರೋದು ಮಲ್ಟಿಪ್ಲೆಕ್ಸ್ ಅವ್ರದ್ದು. ಅವರೆಲ್ಲ ಒಂದು ನಾಮಿನಲ್ ಚಾರ್ಜ್ ಮಾಡ್ತಾರೆ, ಫಾರ್ಮರ್ಗೆ ಬೆನಿಫಿಟ್ ಸಿಗುತ್ತೆ. ಈಗ ಆಪರೇಟ್ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿ ಇರ್ತಾರೆ, ಇನ್ನು ಕಲಿಸಿ ಸರ್. ಅದಕ್ಕೆ ಕಾರಣ ಏನಂದ್ರೆ, ಪೈಲಟ್ ಒಬ್ಬ, ಕೋ ಪೈಲಟ್ ಒಬ್ಬ, ಇಬ್ಬರು ಇರ್ಬೇಕಾಗತ್ತೆ. ಹೌದಾ? ಹೌದು. ಫುಲ್ಲಿ ಆಟೋಮೆಟಿಕ್ ಇದೆ, ಸೆಮಿ ಆಟೋಮೆಟಿಕ್ ಮೋಡ್ ಇದೆ, ಎರಡೂ ಇದೆ. ನಾವೊಂದು ಪ್ರದೇಶದ ಒಂದು ಜಮೀನಿಗೆ ಹೋದ್ರೆ ಆ ಜಮೀನಿನ ಪೂರ್ತಿ ಅಕ್ಷಾಂಶ ಅಂದ್ರೆ GPS ಪೂರ್ತಿ ತಗೊಳುತ್ತೆ. ಅದು GPS ತಗೊಂಡು ಅದು ರೆಗ್ಯುಲರ್ ಸ್ಪೇಸಿಂಗ್ ಇದ್ರೆ ರೆಗ್ಯುಲರ್ ಸ್ಪೇಸಿಂಗ್ ಗೆ ಸ್ಪ್ರೇ ಮಾಡುತ್ತೆ. ರೆಗ್ಯುಲರ್ ಸ್ಪೇಸಿಂಗ್ ಇಲ್ದೇನೆ ಇನ್ ಕೇಸ್ ಆಫ್ ಅರೆಕನಟ್ ಅಂದ್ರೆ ಅಡಿಕೆ ಬೆಳೆಗಳಂತಲ್ಲಿ ಇರ್ರೆಗ್ಯುಲರ್ ಸ್ಪೇಸಿಂಗ್ ಅಂದ್ರೆ ಹಳೆ ಕಾಲದ ತೋಟಗಳು ನೋಡಿದ್ರೆ 4 ಅಡಿ, 6 ಅಡಿ, 8 ಅಡಿ, 10 ಅಡಿ ಹಂಗೆ ಇರುತ್ತೆ ಮರಗಳು. ಅವಾಗ ನಮ್ಮ ರೈತರು ಮನಸ್ಸಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ, ಏನಂದ್ರೆ ನಮ್ದು ಸಾಲು ಮರಗಳಿಲ್ಲ, ಎಲ್ಲಾ ಕಡೆ ಅಂದ್ರೆ ಎಲ್ಲಂದ್ರೆ ಅದ್ ಮರಗಳಿದೆ, ಅದ್ ಸ್ಪ್ರೇ ಮಾಡುವಾಗ ಹೆಂಗ್ ಮಾಡುತ್ತೆ ಅನ್ನೋದೊಂದು ಬರುತ್ತೆ. ಇದನ್ನು ಗ್ರಿಡ್ ಸಿಸ್ಟಮ್ ಅಂತ ಹೇಳ್ತಾರೆ. ಗ್ರಿಡ್ ಅಂದ್ರೆ 6 ಅಡಿ, 6 ಅಡಿ, 8 ಅಡಿ, 4 ಅಡಿ, 4 ಅಡಿ ಅಂದ್ರೆ ಅದಕ್ಕೆ ಆಟೋಮೆಟಿಕ್ ಆಗಿ ಅದನ್ನ ಫಿಲ್ ಮಾಡಿದ್ರೆ 4 ಅಡಿ ಬೈ 4 ಅಡಿ ಅಂದ್ರೆ ಆ ಫ್ಲೈಟ್ 4 ಅಡಿಲೇ ಹೋಗುತ್ತೆ ಮುಂದಕ್ಕೆ 1 ಕಿಲೋಮೀಟರ್ ವರ್ಗೂ, ಮತ್ತೆ ಅದು 4 ಅಡಿಲೇ ವಾಪಸ್ ಬರುತ್ತೆ. ಅಂದ್ರೆ ಯಾವ ಮಾನು ಮಿಸ್ ಆಗಲ್ಲ ಅದ್ರಲ್ಲಿ ನಿಮ್ಗೆ, ಮತ್ತೆ ಓವರ್ ವಾಕ್ ಕೂಡ ಆಗಲ್ಲ. ಈ ಸಿಸ್ಟಮ್ ಕೂಡ ಇದೆ ಸರ್ ಅದ್ರಲ್ಲಿ. ಇದು ಸಂಪೂರ್ಣವಾಗಿ ಮೊಬೈಲ್ ಆಪರೇಟೆಡ್, ಮೊಬೈಲ್ ಅಲ್ಲಿ ಎಲ್ಲಾ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಎಷ್ಟು ಹೈಟ್ ಇದೆ, ಯಾವ ಮರಕ್ಕೆ ಸಿಂಪರಣೆ ಮಾಡ್ತಾ ಇದ್ದೀರಾ, ಪರ್ ಮಿನಿಟ್ ಗೆ ಎಷ್ಟು ಔಟ್ಪುಟ್ ಬರ್ತಾ ಇದೆ, ಪ್ರತಿಯೊಂದು ಫುಲ್ಲಿ ಆಟೋಮೆಟಿಕ್ ಇರುತ್ತೆ, ಫುಲ್ಲಿ ಕಂಟ್ರೋಲ್ಡ್ ಇರುತ್ತೆ. ಮತ್ತೆ ಮರಗಳು ಯಾವ್ದಾದ್ರು ಆಬ್ಸ್ಟಕಲ್ ಬಂದ್ರೆ ಅದು ಫ್ಲೈ ಆಗಲ್ಲ, ವಾಪಸ್ ರಿಟರ್ನ್ ಆಗುತ್ತೆ, ಎಮರ್ಜೆನ್ಸಿ ಲ್ಯಾಂಡಿಂಗ್ ಕೇಳುತ್ತೆ. ಫುಲ್ಲಿ ಆಟೋಮೆಟಿಕ್ ಇದೆ ಸರ್, ಅದೆಲ್ಲ ತುಂಬಾ ಚೆನ್ನಾಗಿದೆ. ಹೆಲಿಕಾಪ್ಟರ್ ಏನಿರುತ್ತೆ ಅದೇ ಸಿಸ್ಟಮ್ ಇದೆ. ಸರಿನೇ. ಎಷ್ಟು ತೂಕ ಇರಬಹುದು ಒಂದೊಂದು ಡ್ರೋನ್ ಈಗ ಕೃಷಿಗೆ ಬಳಕೆ ಮಾಡ್ತಾರೆ? ಎಷ್ಟು? 23 ಕಿಲೋಗ್ರಾಮ್. 23 ಕಿಲೋಗ್ರಾಮ್ ಅಂದ್ರೆ ಈ 10 ಲೀಟರ್ ಸೇರ್ಸಿ ನಾನು ಹೇಳ್ತಿರೋದು, ಅದು ಬಿಟ್ರೆ 13-13.5 ಕೆಜಿ ಇರುತ್ತೆ ಒಂದು ಡ್ರೋನ್. ಬಾಡಿಗೆ ಹೇಗೆ ನಡೀತಾ ಇದೆ? ನಮ್ಮ ಈ ಫೀಲ್ಡ್ ಕ್ರಾಪ್ಸ್ ಅಂದ್ರೆ ಕಲ್ಲಂಗಡಿ, ಜೋಳ, ಭತ್ತ, ಶುಂಠಿ ಇದಕ್ಕೆಲ್ಲ ಸುಮಾರು 650 ರೂಪಾಯಿ ಚಾರ್ಜ್ ಮಾಡ್ತಾ ಇದಾರೆ ಸರ್ ಅವರು. ಕೆಲವು 1-2 ಕಂಪನಿ 350 ಕೂಡ ಮಾರ್ತಾ ಇದಾರೆ. ಆದ್ರೆ ನಮ್ಮ ಪ್ರಕಾರ ಏನಂದ್ರೆ ಸ್ವಲ್ಪ ಅಂಶಗಳು ಗಮನದಲ್ಲಿ ಇಟ್ಕೋಬೇಕು ನಾವು. ಈ 10 ಲೀಟರ್ ಸಿಂಪರಣೆ ಕೊಟ್ರೆ 9 ನಿಮಿಷ ಬ್ಯಾಟರಿ ಇರುತ್ತೆ, ಅಷ್ಟ್ರಲ್ಲಿ 1 ಎಕರೆ ಕವರ್ ಮಾಡ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಅದೇ 10 ಲೀಟರ್ಲಿ 1.5 ಎಕರೆ, 1.5 ಎಕರೆ ಮಾಡ್ಬಿಡ್ತಾರೆ. ಅವಾಗ ಕಾಸ್ಟ್ ಕಡಿಮೆ ಮಾಡ್ತಾರೆ, ಅವಾಗ ನಿಮ್ಗೆ ಬರ್ಬೇಕಾಗಿರೋಂತಹ ರಿಸಲ್ಟ್ ಬರಲ್ಲ. ಅದೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ವೃತ್ತಿ ಧರ್ಮದಿಂದ ಆಗಿರ್ಬಹುದು, ನಮ್ಮ ರಿಸಲ್ಟ್ ಪ್ರಕಾರ ಎಲ್ಲ ನೋಡೋದಾದ್ರೆ 650 ರೂಪಾಯಿ 1 ಎಕರೆಗೆ ಸಾಮಾನ್ಯ ಬೆಳೆಗಳಿಗೆ ಅಂದ್ರೆ ಫೀಲ್ಡ್ ಕ್ರಾಪ್ಸ್ ಗಳಿಗೆ ಚಾರ್ಜ್ ಮಾಡ್ತಾರೆ. ಈ ಅಡಿಕೆ ಅಂತಹ ಬೆಳೆಗಳಿಗೆ 1,500 ರೂಪಾಯಿ ಚಾರ್ಜ್ ಮಾಡ್ತಾರೆ 1 ಎಕರೆಗೆ. ಇದು ಡ್ರೋನ್ ಬಾಡಿಗೆ ಮಾತ್ರ, ಸಿಂಪರಣೆ ದ್ರಾವಣ ನಮ್ದೇ ಅಲ್ವಾ? ಸಿಂಪರಣೆ ದ್ರಾವಣ ನಮ್ದು, ಹೌದು, ರೈತರ ಖರ್ಚು. ಆದ್ರೆ ನಾವು ಗಮನದಲ್ಲಿ ಇಟ್ಕೊಂಡಿರಬೇಕಾಗಿರುವಂತಹ ಅಂಶ ಅಂದ್ರೆ ಯಾವ ರೀತಿಯ ಸಿಂಪರಣೆ ದ್ರಾವಣಗಳನ್ನ ಕೊಡಬೇಕು, ಅದಕ್ಕೆ ಏನಾದ್ರು ಸ್ವಲ್ಪ ನಾಲೆಡ್ಜ್ ಇಟ್ಕೋಬೇಕು. ಕಾರಣ ಏನಂತ ಹೇಳಿದ್ರೆ ಕೈಯಲ್ಲಿ ಮಾಡುವಾಗ ನಮ್ಗೆ ಒಂದು ಶಿಲೀಂಧ್ರ ನಾಶಕ 500 ಗ್ರಾಮ್ ಬೇಕಾದ್ರು ಮಿಕ್ಸ್ ಮಾಡ್ಬಿಡ್ಬೋದು. ಅದೇ ನಮ್ಮ ಡ್ರೋನ್ ಅಲ್ಲಿ ಮಾಡೋದ್ರೆ 10 ಲೀಟರ್ ಮಾಡ್ಬೇಕು, ಇಲ್ಲಿ ನೀರ್ ಕಡಿಮೆ ಇರುತ್ತೆ. ಹೌದು. ಅವಾಗ ನಾವು ಸಾಲಿಬಿಲಿಟಿ ಇಂಡೆಕ್ಸ್ ಅಂದ್ರೆ ಆ ಪರ್ಟಿಕ್ಯುಲರ್ ಪೆಸ್ಟಿಸೈಡ್ ಫಂಜಿಸೈಡ್ ಸಾಲಿಬಿಲಿಟಿ ಇಂಡೆಕ್ಸ್ ಎಷ್ಟಿದೆ ಆತರ ಒಂದು ಗಮನದಲ್ಲಿ ಇಟ್ಕೊಂಡು ಆತರ ವ್ಯಕ್ತಿಗಳ ಜೊತೆ ಕೆಲಸ ಮಾಡಿದ್ರೆ ಅವರು ರಿಸಲ್ಟ್ ಸಂಪೂರ್ಣವಾಗಿ ಪಡಿಬಹುದು. ಈಗ ತಾವು ಹೇಳಿದಂಗೆ ನಾವು ಸಾಧಾರಣವಾಗಿ ಸಿಂಪರಣೆ ಮಾಡುವ ರಾಸಾಯನಿಕಗಳನ್ನು ಡ್ರೋನ್ ಬಳಕೆ ಮಾಡುವಾಗಲೂ ಉಪಯೋಗಿಸಿಕೊಳ್ಬಹುದಾ? ಮಾಡಬಹುದು ಸರ್, ಮಾಡಬಹುದು. ಆದ್ರೆ ನಮ್ಮ ದೃಷ್ಟಿ ಏನಂತಂದ್ರೆ ಸಾಧಾರಣದ್ದು ಮಾಡಕ್ ಹೋಗುವಾಗ ನೀವು ಕೆಲವು ಮಾಡಕ್ಕಾಗಲ್ಲ. ಕಾರಣ ಅಂದ್ರೆ ಒಂದ್ 10 ಲೀಟರ್ ಅಲ್ಲಿ 2 ಕೆಜಿ ಮಿಕ್ಸ್ ಮಾಡಬೇಕು ಅಂದ್ರೆ ಅದ್ ಸಾಲಿಬಿಲಿಟಿ ಆಗಲ್ಲ ನಿಮ್ಗೆ. ಹೌದು. ಅವಾಗ ನೀವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ ಆ ರಿಸಲ್ಟ್ ಬರಲ್ಲ. ಅವಾಗ ಏನಂತ ಅನ್ಕೊಳ್ತೀವಿ ನಾವು ಅಂದ್ರೆ ನಾವು ಮಾಡಿರುವಂತ ತಪ್ಪಿನಿಂದ ಆಗಿರೋದನ್ನ ಮರೆತುಬಿಟ್ಟು ಆ ಡ್ರೋನೇ ಸರಿ ಇಲ್ಲ, ಸ್ಪ್ರೇನೇ ಸರಿಯಾಗಿ ಬರ್ತಾ ಇಲ್ಲ ಅಂತ ನಾವ್ ಹೇಳ್ತೀವಿ. ಆ ಒಂದು ಗಮನ ಇಟ್ಕೋಬೇಕು ಅಂದ್ರೆ ನಾವ್ ಇವಾಗ ಡ್ರೋನ್ ಒಂದ್ ಕರೆಸ್ತಾ ಇದೀವಿ ಅಂದ್ರೆ ನಾವ್ ಏನ್ ಔಷಧಿ ಸಿಂಪರಣೆ ಮಾಡ್ತಾ ಇದ್ವಿ, ಯಾವ ರೋಗಕ್ಕೆ ಸಿಂಪರಣೆ ಮಾಡ್ತಾ ಇದೀವಿ, ಅದು ಸಿಸ್ಟಮೆಟಿಕ್ ಫಂಜಿಸೈಡಾ ಅಥವಾ ಕಾಂಟ್ಯಾಕ್ಟ್ ಫಂಜಿಸೈಡಾ, ಅದ್ರಲ್ಲಿ ಲಿಕ್ವಿಡ್ ಫಾರ್ಮ್ ಯಾವ್ದಾದ್ರು ಇದೆಯಾ, ಈ ಒಂದು ಗಮನ ಇಟ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡಬಹುದು. ಅದರಲ್ಲಿ ನಮಗೆ ಇವಾಗ ಕಾರ್ಮಿಕರ ಅಭಾವ ನೋಡಿದ್ರೆ 1 ಎಕರೆ ಮಾಡೋದಕ್ಕೂ ಕೂಡ ಯೋಚನೆ ಮಾಡ್ತಾ ಇದಾರೆ. ಈ ಕಾಲದಲ್ಲಿ ಸಿಂಪರಣೆ ಮಾಡಬೇಕು 1 ಎಕರೆಗೆ ಅಂತಂದ್ರೆ ಯಾರು ಲೇಬರ್ ಇಲ್ಲ ಅಂದ್ರೆ ಮಾಡಕ್ಕಾಗಲ್ಲ ಅನ್ನೋ ಸ್ಥಿತಿ ಇದೆ. ಇಂತಹ ಸಮಯದಲ್ಲಿ ಹೆಚ್ಚಿಗೆ ನಾವು ಕಾರ್ಮಿಕರ ಮೇಲೆ ಡಿಪೆಂಡ್ ಆಗದೇ ತಾಂತ್ರಿಕತೆಯ ಜೊತೆ ಕೈಗೂಡಿಸಿ ನಡೆದರೆ ನಮ್ಮ ಉತ್ಪಾದನೆಯಲ್ಲಿ ಗುರಿ ಮುಟ್ಟಬಹುದು. ಹೌದು. ಚೆನ್ನಾಗಿ ವಿಷಯಗಳನ್ನ ಹಂಚಿಕೊಂಡ್ರಿ ನಮ್ಮ ಕೇಳುಗರು. ಧನ್ಯವಾದ ಮುನು ಅವರೇ, ತಮಗೆ ನಮಸ್ಕಾರ. ನಮಸ್ತೆ. ಕೇಳಿಗರೆ, ಇದುವರೆಗೆ ಕೃಷಿಯಲ್ಲಿ ಡ್ರೋನ್ಗಳ ಬಳಕೆ ಈ ಕುರಿತಂತೆ ವಿಚಾರಗಳನ್ನು ಹಂಚಿಕೊಂಡವರು ಬಿಎಸ್ಸಿ ಅರಣ್ಯ ಪದವೀಧರರಾಗಿರುವ ಕೆಜೆ ಮನು ಅವರು. ಮನು ಅವರ ಸಂಪರ್ಕಕ್ಕೆ ಸಂಖ್ಯೆ 7348 90 980. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೇಳುಗರೆ, ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಪ್ರಸಾರವಾಗಲಿದೆ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲಿ ಕೊಳೆ ರೋಗ ಬರದಂತೆ ಐಎಸ್ಐ ಗುರುತಿನ ಬಿಸಿಐ ಬ್ರ್ಯಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272300018. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ. ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ನಿಷೇಧ ಅಭಿಯಾನ ಇದೇ 6-10 ದಿನಗಳ ಕಾಲ ನಡೆಯಕ್ಕಿದ್ದು ಆ ನಿಟ್ಟಲ್ಲಿ ಅಗತ್ಯ ಸಿದ್ಧತೆ ಮಾಡಿಕೊಂಡು ಕೂತ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಸೂಚನೆ ಕೊಟ್ಟಳು. ಮಡಿಕೇರಿ ಪೇಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಯಲ್ಲಿ ಬಾಲ್ಯ ವಿವಾಹ ನಿಷೇಧ ಅಭಿಯಾನ ಕುರಿತಂಗೆ ಇಂದು ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾಹಿತಿ ತಕ್ಕೊಂಡು ಅವು ಮಾತಾಡಿದವು. March 6 ಬೆಳಿಗ್ಗೆ 10:30 ಗಂಟೆಗೆ ಮಡಿಕೇರಿನ ಗಾಂಧಿ ಬಾಣಿಯಲ್ಲಿ ಚಾಲನೆ ಕೊಡಿಕೆ ಅಗತ್ಯ ಕ್ರಮ ತಗೊಂಡು ಕೂತ ಇವು ಹೇಳಿದವು. ಈ ಅಭಿಯಾನ ಕುರಿತಂಗೆ ಎಲ್ಇಡಿ ವಾಹನದ ಮೂಲಕ ಪ್ರಚಾರ ನಡೆಯಕ್ಕಿದ್ದು ಜಿಲ್ಲೆನ 16 ಹೋಬಳಿಗಳಲ್ಲಿ 10 ದಿನಗಳ ಕಾಲ 50 ಜಾಗಗಳಲ್ಲಿ ಪ್ರದರ್ಶನ ನಡೆದಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರಾದ ಮುದ್ದಣ್ಣ ಅವರು ಮಾಹಿತಿ ಕೊಟ್ಟು ಮಾರ್ಚ್ 8 ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮನ ಮಡಿಕೇರಿನ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ಹಮ್ಮಿಕೊಳ್ಳಲಾಯಿತು. ಅಂದು ಕಾನೂನು ಶಿಕ್ಷಣ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಯಿತು ಅಂತ ಇವು ಹೇಳಿದವು. ಈ ಸಭೆಯಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎನ್ ಸುಬ್ರಹ್ಮಣ್ಯ, ಜಿಲ್ಲಾ ಪಂಚಾಯತ್ ಸಿಇಒ ಭಂವರ್ ಸಿಂಗ್ ಮೀನಾ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆರ್ ವೆಂಕಟೇಶ್, ಡಿವೈಎಸ್ಪಿ ಗಜೇಂದ್ರ ಪ್ರಸಾದ್, ಸಾರ್ವಜನಿಕ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರಾದ ವೇದಮೂರ್ತಿ ಸೇರಿದಂತೆ ಬೇರೆ ಬೇರೆ ಇಲಾಖೆನ ಅಧಿಕಾರಿಗ ಮುಖ್ಯಪಟ್ಟು ಹಾಜರಿದ್ದು. ಕಗ್ಗೋಡ್ಲು ಗ್ರಾಮದ ಶ್ರೀ ಭಗವತಿ ದೇವಸ್ಥಾನದ ಸಮುದಾಯ ಭವನದಲ್ಲಿ ಇಂದು ಈಶ್ರಮ್ ಕಾರ್ಡ್ ಹಂಗೆ ಆಯುಷ್ಮಾನ್ ಕಾರ್ಡ್ ನೋಂದಣಿ ಕಾರ್ಯಕ್ರಮ ನಡೆದಿತು. ಕಾರ್ಯಕ್ರಮದಲ್ಲಿ ಮಡಿಕೇರಿ ತಾಲೂಕಿನ ಹಿರಿಯ ಕಾರ್ಮಿಕ ನಿರೀಕ್ಷಕರಾದ ಎಂಎಂ ಎತ್ನಟ್ಟಿಯವರು ಮಾತಾಡಿ, ಕಾರ್ಮಿಕ ಇಲಾಖೆಯಿಂದ ಅನುಷ್ಠಾನ ಮಾಡುತ್ತಿರುವ ಈಶ್ರಮ್ ಯೋಜನೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ಸಿಕ್ಕುವ ಸೌಲಭ್ಯಗ, ಖಾಸಗಿ ವಾಣಿಜ್ಯ ವಾಹನ ಚಾಲಕರ ಅಪಘಾತ ಪರಿಹಾರ ಯೋಜನೆ ಸೇರಿದಂತೆ ಬೇರೆ ಬೇರೆ ಕಲ್ಯಾಣ ಯೋಜನೆಗಳ ಮಾಹಿತಿ ಕೊಟ್ಟು ಈ ಸಂದರ್ಭದಲ್ಲಿ ಅಲ್ಲೇ ಈಶ್ರಮ್ ಕಾರ್ಡ್ಗಳನ್ನ ಹಾಕತ್ತೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಎಂಎನ್ ಸುವಿತಾ ಅವರು ಹಂಚಿಕೆ ಮಾಡಿದರು. ಪೌರ ಕಾರ್ಮಿಕರಿಗೆ ಇದೇ ವರ್ಷದಲ್ಲಿ 12 ಮನೆಗಳನ್ನ ನಿರ್ಮಾಣ ಮಾಡಿಕೊಡಲಾದ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ತಿಳಿಸಿದರು. ಮಡಿಕೇರಿನ ಕಾವೇರಿ ಕಲಾಕ್ಷೇತ್ರದಲ್ಲಿ ಪೌರ ಕಾರ್ಮಿಕರಿಗೆ ರೆಡ್ ಕ್ರಾಸ್ ಸಂಸ್ಥೆನ ವತಿಯಿಂದ ಹೈಜಿನ್ ಕಿಟ್ ಹಂಚಿಕೆ ಮಾಡಿ ಮಾತನಾಡಿದರು. ಜಿಲ್ಲೆಯಲ್ಲಿ ಮನೆ ಇಲ್ಲದ ಕಾಯಂ ಪೌರ ಕಾರ್ಮಿಕರಿಗೆ ಗೃಹಭಾಗ್ಯ ಯೋಜನೆಯಡಿ ಮನೆ ನಿರ್ಮಾಣ ಮಾಡಕ್ಕೂ, ಆ ನಿಟ್ಟಿನಲ್ಲಿ ಈಗಾಗಲೇ ಗುರುತಿಸಿರುವ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿಕೊಡಲಾದೆ ಅಂತ ಇವು ಹೇಳಿದವು. ಹಂಗೇನೆ 15 ಮೇಲ್ಪಟ್ಟ ಎಲ್ಲವೂ ಕೋವಿಡ್ ನಿಯಂತ್ರಣ ಲಸಿಕೆ ಪಡ್ಕೊಳಕ್ಕೂ ಯಾರು ಸಹ ಲಸಿಕೆಯಿಂದ ತಪ್ಪಿ ಹೋಗದು ಅಂತ ಹೇಳಿದವು. ಈ ಸಂದರ್ಭದಲ್ಲಿ ನಗರಸಭೆನ ಅಧ್ಯಕ್ಷರಾದ ಅನಿತಾ ಪೋಯ, ರೆಡ್ ಕ್ರಾಸ್ ಸಂಸ್ಥೆನ ಸಭಾಪತಿ ರವೀಂದ್ರ ರೈ, ಪೌರಾಯುಕ್ತರಾದ ಎಸ್ ವಿ ರಾಮದಾಸ್ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದವು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ವತಿಯಿಂದ ಶುಶ್ರೂಷಕ ಅಧಿಕಾರಿಗಳಿಗೆ ವೈದ್ಯಕೀಯ ಶಿಕ್ಷಣ ಕಾರ್ಯಾಗಾರ ನಾಳೆ ಬೆಳಿಗ್ಗೆ ಮಡಿಕೇರಿನ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಬೋಧಕ ಆಸ್ಪತ್ರೆನ ಸಭಾಮಂಡಲಿ ನಡೆದಿದೆ. ಸಂಸ್ಥೆನ ನಿರ್ದೇಶಕರಾದ ಡಾ ಕೆಬಿ ಕಾರ್ಯಪ್ಪ, ಮುಖ್ಯ ಆಡಳಿತಾಧಿಕಾರಿ ಡಾ ನಂಜುಂಡೇಗೌಡ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆರ್ ವೆಂಕಟೇಶ್, ವೈದ್ಯಕೀಯ ಅಧೀಕ್ಷಕರಾದ ಎಸ್ ಮಂಜುನಾಥ್ ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವೆ. ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾದ ಅಬ್ದುಲ್ ಅಜೀಮ್ ಅವರು ಇದೇ 7 ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ಅಂದು ಮಧ್ಯಾಹ್ನ ಹುತಾತ್ಮ ಯೋಧ ಅಲ್ತಾಫ್ ಅಹಮದ್ ಅವರ ಕುಟುಂಬಕ್ಕೆ ಭೇಟಿ ಮಾಡಿ ಮಧ್ಯಾಹ್ನ 3 ಜಿಲ್ಲಾಧಿಕಾರಿ ಕಚೇರಿಗೆ ಭೇಟಿ ಕೊಟ್ಟು ಪೊಲೀಸ್ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳೊಟ್ಟಿಗೆ ಸಮಾಲೋಚನೆ ಮತ್ತು ಸಾಯಂಕಾಲ ಅಲ್ಪಸಂಖ್ಯಾತರ ಮುಖ್ಯಸ್ಥರೊಟ್ಟಿಗೆ ಕುಂದುಕೊರತೆ ಸಭೆ ನಡೆಸುವೆ ಅಂತ ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿಯವರು ತಿಳಿಸಿದರು. ಅಲೆಮಾರಿ ಅರೆ ಅಲೆಮಾರಿ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಸಮುದಾಯಗಳ ಫಲಾಪೇಕ್ಷಿಗಳಿಂದ ಮನೆ ಇಲ್ಲದೆ ನಿವೇಶನ ಇರುವ ಫಲಾಪೇಕ್ಷಿಗಳಿಗೆ ಮನೆ ಕಟ್ಟಿಕೊಡಿಕೆ ಅರ್ಜಿ ಕರೆದಳು. ಆನ್ಲೈನ್ ಅಲ್ಲರೆ ಆಫ್ಲೈನ್ ಮೂಲಕ ಅರ್ಜಿ. Be the Toyota, the undisputed leader. Toyota Fortuner Legender. Booking agi bheti kodi. Palace Toyota, near Kaveri Hall, CV Shankar Road, Madikeri. Call 7022671919. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಚ್ ವ್ಯಾಲಿ, ಮಡಿಕೇರಿ. ಫೋನ್ 2255571. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಗ್ರೈಂಡರ್, ಗ್ಯಾಸ್ ಸ್ಟೌವ್, ಇನ್ನಿತರ ಎಲ್ಲಾ ಗೃಹೋಪಯೋಗಿ ವಸ್ತುಗಳ ಅತಿ ದೊಡ್ಡ ಸಂಗ್ರಹದೊಂದಿಗೆ ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ. ಅತಿ ವಿಶಾಲವಾದ ಮಳಿಗೆ ಪೋತಾಸ್ ಅಂಡ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ಎಪಿಜೆ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ಮುಕ್ಕೋಡ್ಲು ಗ್ರಾಮತ್ರ ಶ್ರೀ ಬೊಳ್ಳಿಬಿಲ್ಲ ಅಯ್ಯಪ್ಪ ದೇವಡ ನಮ್ಮೆರ ಮಾರಿಪತ್ಲ ಅಂಜಾಂಗ ಚೆನ್ನಿಯಾಚೆ ಕಟ್ಟುಬುವ ಎಟ್ಟಾಂಗ ಚೌವಾಚೆ ಪಟ್ಟಣಿ ದೇವಡ ಜಳಕ ಪನ್ನೊಂದಂಗ ಬೊಳ್ಳ್ಯಾಚೆ ಕೇರಿ ಬೊಳಕ್ ಪನ್ನೆರಡಂಗ ಚೆನ್ನಿಯಾಚೆ ಭಂಡಾರ ಬಪ್ಪು ಪದಿಮೂರಂಗ ನಾರಾಚೆ ಆಯ್ದೋ ಪೋಪು ಪದ್ನಾಲಂಗ ತಿಂಗ್ಳಾಚೆ ನಾಡು ಬೊಳಕ್ ಪದ್ನಂಜಂಗ ಚೌವಾಚೆ ಪಲ್ಯ ನಮ್ಮೆ ನಡ್ಪ ಭಕ್ತಾದಿಯಲ್ಲ ಬರುಣುಂದು ತಕ್ಕ ಮುಕ್ಕಾಟಿಯ ಪಿಂಜ ನಾಡು ಕಾರ ಕಟ್ಟಣಿತ. ವಿರಾಜಪೇಟೆಯ ಅವಿನಾಶ್ ಸ್ಟೋರ್ನಲ್ಲಿ ಫಾಸ್ಟ್ ಟ್ರ್ಯಾಕ್ ವಾಚ್ಗಳ ಮೇಲೆ ಅಪ್ ಟು 20% ಡಿಸ್ಕೌಂಟ್. ಟೈಟಾನ್ ಟೈಮಿಕ್ಸ್ ವಾಚ್ಗಳ ಲೇಟೆಸ್ಟ್ ಕಲೆಕ್ಷನ್ಸ್, ಹೀರೋ ಬೈಸಿಕಲ್ಗಳ ಎಕ್ಸ್ಚೇಂಜ್ ಆಫರ್, ಫ್ರಿಡ್ಜ್, ವಾಷಿಂಗ್ ಮಷಿನ್, ಎಲ್ಇಡಿ ಟಿವಿಗಳ ಆಕರ್ಷಕ ಎಕ್ಸ್ಚೇಂಜ್ ಆಫರ್, ಬಜಾಜ್ ಫೈನಾನ್ಸ್ ಮುಖಾಂತರ 0% ಇಂಟ್ರೆಸ್ಟ್ ನಲ್ಲಿ ಇಎಂಐ ಸೌಲಭ್ಯ. ಅವಿನಾಶ್ ಸ್ಟೋರ್, ವಿರಾಜಪೇಟೆ. ಸೇವಾ ಮಾಹಿತಿ. ಮೂಲತಃ ಚಟ್ಟಿಮನಿ ಕುಂದಚೇರಿ ಗ್ರಾಮತ್ರ, ಬೆಂಗಳೂರಲ್ಲೂ ವಾಸ ಇಂಜ. ಅಲ್ಲಂಗಡ ಪೌತಿ ಮಾದಯ್ಯ ಐಂಗಡ ಮೋವ ಸುಗುಣ ಪೂವಯ್ಯ ಐಂಗ ಇಂದು ಮರಣಪಟ್ಟಿತು. 49 ಬಯತ್ರ ಅಲ್ಲಂಗಡ ಸುಗುಣ ಪೂವಯ್ಯ ಐಂಗಡ ಚಾವುಕುಟ್ಟ ಕೊಪ್ಪತ್ ಉಳ್ಳ ಐಂಗಡ ಸ್ವಂತ ಮನೆಲು ದಪನ ಕಾರ್ಯ ನಾಳೆ ಮಜ್ಜಣ ಕುಶಾಲ್ ನಗರ ಕೊಡವ ಸಮಾಜ ಕ್ಯಾಕೊಳತ್ ನಡಪ. ಅಮ್ಮತ್ತಿ ಕೌರಿಲು ವಾಸಂಜ ಉದ್ದಪಂಡ ಪೌತಿ ಚಿನ್ನಪ್ಪ ಐಂಗಡ ಮೋವ ಗಪ್ಪು ಗಣಪತಿ ಐಂಗ ಇಂದು ಮಜ್ಜಣ ಮೈಸೂರಲ್ಲು ಮರಣಪಟ್ಟಿತು. 63 ಬಯತ್ರ ಗಪ್ಪು ಗಣಪತಿ ಐಂಗಡ ಆಖಿರಿ ಕಾರ್ಯ ನಾಳೆ ಮಜ್ಜಣತ್ರ ಒಳಿಯ ಅಮ್ಮತ್ತಿ ಕೌರಿಲುಳ್ಳ ಐಂಗಡ ಸ್ವಂತ ಮನೆಲು ನಡಪ. ನಾಪೊಕ್ಲು ಪಟ್ಟಣದ ಇಂದಿರಾ ನಗರದ ನಿವಾಸಿ ಕೃಷ್ಣಸ್ವಾಮಿ ಇಂದು ಬೆಳಿಗ್ಗೆ 10:30 ನಿಧನರಾದರು. 75 ವರ್ಷ ಪ್ರಾಯದ ಕೃಷ್ಣಸ್ವಾಮಿ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 10:00 ನಾಪೊಕ್ಲುವಿನ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿನುಳ್ಳ ಚಟ್ಟಣ ದಿವ್ಯಾ ಪ್ರದೀಪ್. ಜಿಲ್ಲೆಯಲ್ಲಿ ಬಾಲಮಂಗಲ ನಿಷೇಧ ಅಭಿಯಾನ ಇದೇ 6 10 ದಿನ ನಡಪ. ಇಂಗ್ ಬೋಂಡಿಯಾನ ಎಲ್ಲಾ ತಯಾರಿ ಮಾಡಿಕೊಂಡು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ರೇಂಗ ಸೂಚನೆ ಕೊಡ್ತದೆ. ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿಯ ಸಭಾಬಾಡಲು ಈ ಅಭಿಯಾನದ ಮೀದ ಇಂದು ನಡೆದ ಮುಪ್ಪಡ ಸಭೆಯಲ್ಲಿ ಮಾಹಿತಿ ಪಡೆದಿದ್ದು ತಕ್ಕಂದದು. ಈ ಅಭಿಯಾನ ಇದೇ 6 ಎಲ್ಲಾ ರಾಜ್ಯದ ಶುರುವಾಪ ಅಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರೇಂಗ ಹುಬ್ಬಳ್ಳಿಲು ಚಾಲನೆ ಕೊಡ್ಪ. ಇಂಡಮಾರಿಪತ್ ಅಂದು ಫಲಕ 10:30 ಮಡಿಕೇರಿಯ ಗಾಂಧಿ ಪರಂಬಲು ಚಾಲನೆ ಕೊಡ್ಪಂಗ್ ಬೋಂಡಿಯಾನ ತಯಾರಿ ಮಾಡಿಯವನು ಅವು ಅಣಿಚಿ. ಪೊಂಗಡ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಮುದ್ದಣ್ಣ ತಕ್ಕಂದಿತ್ತು. ಇದೇ 8 ಅಂತಾರಾಷ್ಟ್ರೀಯ ಪೊಂಗಡ ನಾಳಿನ ಮಡಿಕೇರಿಯ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ಏರ್ಪಾಡು ಮಾಡುವ ಈ ಸಂದರ್ಭದ ಕಾನೂನು ಶಿಕ್ಷಣ ಕಾರ್ಯಕ್ರಮ ಬೆಪ್ಪಂದಣಿಚಿ. ಕಾಯಂ ಪೌರ ಕಾರ್ಮಿಕಂಕಿ ಇದೇ ಕಾಲ 12 ಮನೆಯ ಕಟ್ಟಿಕೊಡಪ ಅಂದು ಜಿಲ್ಲಾಧಿಕಾರಿ ರೇಂಗ ಅಣುಚಿ. ಮಡಿಕೇರಿಯ ಕಾವೇರಿ ಕಲಾಕ್ಷೇತ್ರದ ಪೌರ ಕಾರ್ಮಿಕಂಕ ರೆಡ್ ಕ್ರಾಸ್ ಸಂಸ್ಥೆ ರಾದನಲ್ಲಿ ಹೈಜಿನಿಕ್ ಕಿಟ್ ಕೊಡ್ತಿತ್ತು ತಕ್ಕಂದದು. ಜಿಲ್ಲೆಯಲ್ಲಿ ಮನೆ ಇಲ್ಲದ ಕಾಯಂ ಪೌರ ಕಾರ್ಮಿಕಂಕ ಗೃಹಭಾಗ್ಯ ಯೋಜನೆ ನಡಿಲು ಇಕ್ಕಾಕಲೆ ಗುರುತು ಮಾಡಿತ್ತುಳ್ಳ ಜಾಗತ್ ಮನೆ ಕಟ್ಟಿಕೊಡಪ ಅಂದಣುಚಿ. ನಗರಸಭೆ ಅಧ್ಯಕ್ಷ ನೆರವಂಡ ಅನಿತಾ ಪೂವಯ್ಯ ತಕ್ಕಂದಿತ್ತು. ಪೌರ ಕಾರ್ಮಿಕಂಗ ಪೊಲಕ ಎಕ್ಕೊಲು ರೋಡ್ನ ಮನಾರ ಮಾಡಿತು ಪೋಪ ಆಚೆಂಗೆ ವೈಪತ್ ನೇರತ್ತು ಪುನಃ ಕಾಟ ಇಟ್ಟಿತಿಪ್ಪ ಆನಗುಂಡು ಕಾಟತ್ನ ತಂಗಡ ಅಂಗಡಿಲೇ ಬೆಚ್ಚಂಡು ಪೊಲಕ ನಗರಸಭೆಯ ಕಾಟ ವಾಹನ ಬಪ್ಪಕ ಕಾಟ ಇಡೋಣ ಸಲಹೆ ಮಾಡಿಚಿ. ಏದೇ ಕಾರಣಕ್ಕೂ ರೋಡ್ಲು ಕಾಟ ಇಡುತ್ತಿ ಎಂದು ಮನವಿ ಮಾಡಿ. ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತಂಗಡ ಆಯೋಗದ ಅಧ್ಯಕ್ಷಗಳಾದ ಅಬ್ದುಲ್ ಅಜೀಂ ರೈಂಗ ಇದೇ 7 ಕೊಡಗು ಜಿಲ್ಲೆಗೆ ಬಪ್ಪದುಂಡು. ಅಂದು 12 ಹುತಾತ್ಮ ಅಲ್ತಾಫ್ ಅಹಮದ್ ರೈಂಗಡ ಕುಟುಂಬ ರೈಂಗಳ ಕಂಡಿತ್ತು. ಅಲ್ಲಿಂಜ ಮಧ್ಯಾಹ್ನ 3 ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾ ಪೊಲೀಸ್ ಪಿಂಜ ಕಂದಾಯ ಅಧಿಕಾರಿಯ ಕೂಡ ಸಭೆ ನಡೆತುವ. 4 ಅಲ್ಪಸಂಖ್ಯಾತಂಗಡ ಮುಖ್ರಿಯರ ಕೂಡ ಅಂಗಡ ತೊಂದರೆ ತಾಪತ್ರೆಯರ ಮೇಲೆ ಸಭೆ ನಡೆತುವ. 5 ಸುದ್ದಿಗೋಷ್ಠಿ ನಡಪ ಅಂದ ಅಧ್ಯಕ್ಷಂಗಡ ಆಪ್ತ ಕಾರ್ಯದರ್ಶಿ ಅರಿವಿಕೆ ತಂದಿತು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ರಾದನಲ್ಲಿ ಇದೇ 5 ಪೊಲಕ 9:30 ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಬೋಧಕ ಆಸ್ಪತ್ರೆಯ ಸಭಾಬಾಡಲು ಶುಶ್ರೂಷಕ ಅಧಿಕಾರಿಯಕ್ಕೆ ವೈದ್ಯಕೀಯ ವಿಜ್ಞಾನ ಶಿಕ್ಷಣ ಕಾರ್ಯಕ್ರಮ ನಡಪ. ಈ ಕಾರ್ಯಕ್ರಮದ ಸಂಸ್ಥೆಯ ನಿರ್ದೇಶಕ ಕಳ್ಳುಚಂಡ ಕಾರ್ಯಪ್ಪ ಕೂಡ್ನನಿಕೆ ಮುಖ್ಯಪಟ್ಟೆಯಂಗ ಹಾಜರಿಪ್ಪ. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೊಡಗು ಯುವ ಸಬಲೀಕರಣ ಕೂಡನಿಕೆ ಬೋರೆ ಬೋರೆ ಇಲಾಖೆ ರಾದನಲ್ಲಿ 2021-22 ಸಾಲರ ಕೊಡಗು ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರಂಗಡ ಕಳಿಕೂಟ ಪಿಂಜ ಸಾಂಸ್ಕೃತಿಕ ಪೈಪೋಟಿ ಇದೇ 12/13 ಮಡಿಕೇರಿಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಕಳಿಪರಂಬಲು ನಡಪ. ಇರಾದೆ ಉಳ್ಳ ಕಳಿಕಾರ ತಂಗಡ ಪೆದತ್ನ ಕಚೇರಿ ಸಮೇತ ನೋಂದಾವಣೆ ಮಾಡಿಯೋಳು. ರಾಷ್ಟೀಯ ಕೌಶಲ್ಯ ಅಭಿವೃದ್ಧಿ ನಿಗಮ ಪಿಂಜ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದ ರಾದನಲ್ಲಿ 2021-22 ಸಾಲ ಕೋವಿಡ್ 19 ಸಂದರ್ಭದ ಸ್ಕೂಲ್ ಕಾಲೇಜಿಗೆ ದಾಖಲಾಗತ್ತೆ.